ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದು ಮತ್ಸ್ಯ ತರಂಗ, ಮೀನು ಸಾಕಾಣಿಕೆ, ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರಸಾರವಾಗ್ತಾ ಇದೆ. ಇದರಲ್ಲಿ ಮೀನು ಮರಿ ಪಾಲನೆ ಕುರಿತು ಹೆಚ್ ಡಿ ಕೋಟೆ ತಾಲೂಕು ಅಂತರ ಸಂತೆ ಹೋಬಳಿ ರಾಮೇನಹಳ್ಳಿಯ ವಿ ಮಹೇಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಅದಕ್ಕಿಂತ ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನೀವು ಯಾವಾಗಾದ್ರೂ ಯೋಚಿಸಿದ್ದೀರಾ ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮೀನು ಮರಿ ಪಾಲನೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಅಂತರಸಂತೆ ಹೋಬಳಿ ರಾಮೇನಹಳ್ಳಿಯ ವಿ ಮಹೇಶ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ. ಮಹೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹುಟ್ಟೂರು? ಸರ್, ರಾಮೇನಹಳ್ಳಿ, ಹೆಚ್ ಡಿ ಕೋಟೆ ತಾಲೂಕು. ವಯಸ್ಸು? ಸರ್, 40. ಏನು ವಿದ್ಯಾಭ್ಯಾಸ ಮಾಡಿದಿರಿ ಸರ್? ಬಿ ಇ. ಯಾವ ಬ್ರಾಂಚ್? ಇಂಡಸ್ಟ್ರಿಯಲೈಸೇಷನ್ ಅಂಡ್ ಪ್ರೊಡಕ್ಷನ್. ಹೌದಾ? ನಂತರ ಏನಾದ್ರು ಕೆಲಸ ಮಾಡಿದ್ರೆ? ಸರ್, ಮಾಡಲಿಲ್ಲ ಸರ್. ನಮ್ಮ ತಂದೆ ದೀರ್ಘಕಾಲ ನಂತರ ಕೃಷಿ ಜವಾಬ್ದಾರಿನೇ ತಗೊಂಡೆ ಸರ್. ನಾನು ಜಮೀನು ಎಷ್ಟಿದೆ ಮಹೇಶ್ ಅವರೇ? ಸರ್, ನನಗೆ ಒಂದು 11 ಎಕರೆ ಬರುತ್ತೆ ಸರ್. ನಮ್ಮ ಫ್ಯಾಮಿಲಿಗೆ ಒಂದು 22 ಎಕರೆ ಬರುತ್ತೆ ಸರ್. ಏನೇನು ಬೆಳೆ ಇದೆ ಸರ್? ಮೀನಿದೆ, ಮುಖ್ಯವಾಗಿ ಮೀನೇ ಆಗಿದೆ ನನಗೆ. ಮತ್ತು ಜೊತೆಗೆ ರೇಷ್ಮೆ ಇದೆ, ಹೈನುಗಾರಿಕೆ ಇದೆ, ತೋಟ ಇದೆ ಸರ್. ತೋಟದಲ್ಲಿ ಏನೇನಿದೆ? ತೆಂಗು, ಅಡಿಕೆ, ಸಪೋಟ ಮತ್ತು ಕಾಳುಮೆಣಸಿದೆ ಸರ್. ರೇಷ್ಮೆ? ರೇಷ್ಮೆ ಒಂದು 3 ಎಕರೆ ಮಾಡಿದ್ದೀನಿ ಸರ್. ರೇಷ್ಮೆ ಒಂದು 3 ಎಕರೆ ಇದೆ. ಯಾತಕ್ಕೋಸ್ಕರ ಮೀನು ಸಾಕಾಣಿಕೆನ ಆರಂಭ ಮಾಡಿದ್ರಿ? ಮೀನು ಸಾಕಾಣಿಕೆ ಅದು ಜಾಗ ಮಾಡಿಸಿದ್ದು ನನ್ನ ಕೈಯಲ್ಲಿ. ಅದು ಜಾಗ ಅಲ್ಲಿ ಸೂಕ್ತವಾಗಿತ್ತು. ಅಂದರೆ ನಮ್ಮ ಕುಟುಂಬಕ್ಕೆ ಒಂದು 20 ಎಕರೆ ಒಂದು ಕರಳು ಜಾಗನೇ ಬರುತ್ತೆ. ಕರಳು ಅಂದರೆ ಜೌಗು ಪ್ರದೇಶ ಅಂತ ಬರುತ್ತೆ. ನಮ್ಮ ಪೂರ್ವಿಕರು ಎಲ್ಲ ಒಟ್ಟಿಗೆ ಇದ್ದಾಗ ಅಲ್ಲಿ ಒಂದು ಹಳ್ಳಿ ಕರ್ದನಗಳನ್ನ ಒಂದು 100-150 ರಾಸು ಹಾಗೆ ಮೇಯ್ಕೊಂಡಿರ್ತಿದ್ದು. ಅದು ಕೃಷಿಗೆ ಯೋಗ್ಯ ಇಲ್ಲ. ಅದು ಅಂದರೆ ಯಾವಾಗಲೂ 365 ದಿನ ಬರೀ ನೀರು ಜಿನುಗು ಥರ ಇದ್ದಿದ್ದರಿಂದ ಅಲ್ಲಿ ಕೃಷಿ ಅವ್ರಿಗೆ ಸಕ್ಸಸ್ ಆಯ್ತಾ ಇರಲಿಲ್ಲ. ನಮ್ಮ ತಂದೆಯವರು ಅಲ್ಲಿ ಅಡಕೆ ಪ್ರಯತ್ನ ಮಾಡಿದರು ಮತ್ತು ಭತ್ತ ಪ್ರಯತ್ನ ಮಾಡಿದರು, ಅದೆಲ್ಲ ಫೇಲ್ಯೂರ್ ಆಗಿತ್ತು. ನಾನು ಬಂದಾಗ ಒಂದು ಪ್ರಾಯೋಗಿಕವಾಗಿ 1.5 ಎಕರೆನಲ್ಲಿ ಒಂದು ಚಿಕ್ಕ ಪಾಂಡ್ ಮಾಡಿ ಶುರು ಮಾಡಿದೆ. ನಾನು ಶುರು ಮಾಡಿದ್ದಂದರೆ ಒಂದು 2011-12 ಸಾಲಲ್ಲಿ ಚಿಕ್ಕದಾಗಿ ಶುರು ಮಾಡಿದೆ ನಾನು. ಅದಾದಮೇಲೆ 14-15 ಅಧಿಕೃತವಾಗಿ ಇಲಾಖೆಯಿಂದ ನೋಂದಣಿ ಮಾಡಿಕೊಂಡು ಮೀನು ಮರಿ ಪಾಲನಾ ಕೇಂದ್ರ ಶುರು ಮಾಡಿದೆ ಸರ್. ಮೀನು ಮಾಡಬಹುದಿಲ್ಲ ಅಂತ ನಿಮಗನ್ಸಿದ್ದ ಹಾಗೆ? ಮೀನಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು. ಆ ನೀರು 365 ದಿನ ನನಗೆ ಲಭ್ಯ ಇತ್ತು, ಮತ್ತು ಬೇರೇನು ಅಲ್ಲಿ ಮಾಡೋದಕ್ಕೆ ಅವಕಾಶ ನನಗೆ ತೀರಾ ಕಡಿಮೆ ಇತ್ತು. ನಾವು ಕುಟುಂಬ ದೊಡ್ಡದಿತ್ತು, ಕರಳಭೂಮಿ ಇದ್ರೂ ನಡೀತಾ ಇತ್ತು. ಯಾವಾಗ ನಾವು ಕುಟುಂಬ ಚಿಕ್ಕದಾಯ್ತಾಯ್ತಾ ಬಂತು, ಕರಳಭೂಮಿ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೇ ಸೇರೋ ಥರ ಆಯಿತು. ಆವಾಗ ನಮ್ಮ ಬದುಕಿನಲ್ಲಿ ಕಟ್ಟಬೇಕಾದ್ರೆ ಒಂದು ಆಲ್ಟರ್ನೇಟ್ ಏನಾದರೂ ಹುಡುಕೋಬೇಕು ಅಂತ ನಮಗನ್ನಿಸಿತ್ತು ಸರ್. ಮೊದಲ ಅನುಭವ ಹೇಳಿ. ಮೊದಲಿಗೆ ಒಂದು ಸಣ್ಣ ಪಾಂಡ್ ಮಾಡಿ ಮೀನು ಮರಿ ಬೆಳೆದೆ ಅಂದ್ರಲ್ಲ. ಮೊದಲಿಗೆ ಅದು ಒಂದು ಚಿಕ್ಕ ಪಾಂಡ್ ಮಾಡಿದೆ ಸರ್. ನಾನು ಇಲಾಖೆಯಲ್ಲಿ ಭೇಟಿ ಮಾಡಿದೆ. ಒಂದು ನನಗೆ ಅನುಕೂಲ ಏನಪ್ಪ ಅಂದರೆ, ನನಗೆ ತಂತ್ರಜ್ಞಾನ ಮತ್ತು ನನಗೆ ಬೇಕಾಗಿರೋ ಒಂದು ಸ್ಕಿಲ್ ಹತ್ತಿರದಲ್ಲೇ ಇತ್ತು. ನನಗೆ ಕಬಿನಿ ಮೀನು ಮರಿ ಪಾಲನಾ ಕೇಂದ್ರ ಹತ್ತಿರದಲ್ಲೇ ಇತ್ತು, ನಾನು ಹೋಗಿ ಬಂದು ನೋಡೋಷ್ಟು ನನಗೆ ಅವಕಾಶ ಇತ್ತು. ಹಾಗಾಗಿ ನಾನು ನೋಡ್ತಾ ಇದ್ದೆ. ನಾವೆಲ್ಲ ಹುಟ್ಟಿ ಅಲ್ಲೇ ಬೆಳೆದಿರೋದ್ರಿಂದ ನಾವು ಅದನ್ನು ನೋಡ್ತಾನೆ ಬರ್ತಾ ಇದ್ವಿ. ಆದರೆ ಹೆಂಗೆ ಅದು ಕಾರ್ಯ ಒಂದು ಇಲಾಖೆ ಮಾಡ್ತಾ ಇದೆ ಅದು ನಮಗೆ ಅಲ್ಲ ಅನ್ನೋದ್ರ ಇದರಲ್ಲಿ ನಾವಿದ್ವಿ. ಆವಾಗ ಒಂದು ಚಿಕ್ಕ ಪಾಂಡ್ ಮಾಡಿದೆ. ಚಿಕ್ಕ ಪಾಂಡ್ ಮಾಡಿ ಅಲ್ಲಿ ಒಂದಷ್ಟು ಮೀನುಗಳನ್ನ ಹಾಕಿದೆ. ಇಲಾಖೆಯಿಂದ ಒಂದಷ್ಟು ಅನುದಾನಕ್ಕೆ ಅರ್ಜಿ ಹಾಕಿದೆ. ಆವಾಗಿನ ಅಧಿಕಾರಿ ಅರ್ಧ ಎಕರೆ ಮಿನಿಮಮ್ ಇರಬೇಕು, ಅದನ್ನು ಗಣನೆಗೆ ತಗೊಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನೇ ಮಾಡಿದೆ, ನಾನೇ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸ್ವಲ್ಪ ಮೊದಲಿಗೆ ಮೀನು ಕೃಷಿ ಒಂದು ಸಲ ಬಂಡವಾಳ, ಆದರೆ ಕಲಿಯೋದು ತುಂಬ ಇರ್ತದೆ. ಸ್ಟೆಪ್ ಬೈ ಸ್ಟೆಪ್ಪು ಕಲಿಯೋದು ತುಂಬ ಇರ್ತದೆ. ಒಂದೆರಡು ಪ್ರಥಮ ಹಂತದಲ್ಲೇ ಫೇಲ್ಯೂರು ಮತ್ತು ಸಕ್ಸಸ್ಸು. ಅಂದರೆ ನಿಮ್ಮ ಮೊದಲ ಪ್ರಯತ್ನ ಫೇಲ್ಯೂರ್ ಆಯಿತಾ? ಫೇಲ್ಯೂರು ಯಾಕೆ ಅಂದರೆ, ಇವಾಗ ಪಾಂಡ್ ಮಾಡಿದ್ವಿ, ಪಾಂಡ್ ಮಾಡಿದ್ಮೇಲೆ ಮೀನು ಮರಿ ಬಿಟ್ವಿ. ಒಂದು 8 ತಿಂಗಳು ಕಾದ್ವಿ ನಾವು, ನಮಗೆ ಅಂದ್ಕೊಂಡಷ್ಟು ಗ್ರೋತ್ ಬರಲಿಲ್ಲ. ಆಮೇಲೆ ಇನ್ನೊಂದು ಅಂದಾಜು ನಾವು ನೋಡಿದಾಗ, ಮೀನು ಮರಿ ದೊಡ್ಡದನ್ನು ಸಾಕೋಕ್ಕೆ ವಿಸ್ತೀರ್ಣ ಜಾಸ್ತಿ ಇರಬೇಕು, ಮತ್ತು ಅದಕ್ಕೆ ಸಾಕೋ ವಿಧಾನ ಬೇರೆ ಇರಬೇಕು ಅಂತ ಅನ್ನಿಸ್ತು. ನಂದು ಜಮೀನು ರಸ್ತೆಗೆ ಅಂಟ್ಕೊಂಡಿರೋದ್ರಿಂದ ಮೀನು ಮರಿ ಪಾಲನೆ ಮಾಡಿದ್ರೆ ನನಗೆ ಅದು ಪ್ರಾಫಿಟಬಲ್ ಅಂತ ಅನ್ನಿಸ್ತು. ಆ ಮೀನು ಮರಿ ಪಾಲನೆ ಮಾಡೋದ್ರಲ್ಲಿ ಸಗಣಿ ಹಾಕೋದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ಪು, ಅದರಲ್ಲಿ ನಾನು ಸ್ವಲ್ಪ ಎಡವಿದ್ದೆ. ಹಂಗಾಗಿ ಮೀನು ಮರಿ ಮೊದಲನೇ ಹಂತದಲ್ಲಿ ನಾನು ಸೋತಿದ್ದೆ ಸರ್. ಯಾವುದೇ ರೀತಿಯ ಸಾಂಸ್ಥಿಕ ತರಬೇತಿ ಇಲ್ಲದೆ ಮೀನು ಸಾಕಾಣಿಕೆ ಶುರು ಮಾಡಿದ್ದ ತಾವು? ಹೌದು ಸರ್, ಪ್ರಥಮವಾಗಿ ಹಂಗೆ ಮಾಡಿದ್ದದು. ಆಮೇಲೆ ತಗೊಂಡ್ರ ತರಬೇತಿ ಬೇಕಾಗಿತ್ತು? ಎಲ್ಲಿ ಹೋಗಿದ್ರಿ? ಕಬಿನಿ ಮೀನು ಮರಿ ಪಾಲನಾ ಕೇಂದ್ರದಲ್ಲೇ ಹೋಗಿದ್ದೆ. ಅಲ್ಲೇ ತರಬೇತಿ ತಗೊಂಡ್ರಿ? ಹೌದಾ? ಎಷ್ಟು ದಿನ ತರಬೇತಿ? ಏನು, ಯಾರು ಹೇಳ್ಕೊಟ್ರು, ಏನು ಹೇಳ್ಕೊಟ್ರು ನಿಮಗೆ? ಅದು ಒಂದು 3 ಡೇಸ್ ತರಬೇತಿ ಇರುತ್ತೆ ಸರ್, ಅದನ್ನು ಮುಗಿಸ್ಕೋತೀವಿ. ಅಲ್ಲೇನಂದರೆ ಅಲ್ಲಿ ಒಂದು ಥಿಯರಿ ಇರುತ್ತೆ, ಅಲ್ಲಿ ಅವ್ರು ಮಾಡೋ ಚಟುವಟಿಕೆನೇ ಹೇಳ್ತಾರೆ. ಆ ಸೀಸನಲ್ ಆ್ಯಕ್ಟಿವಿಟಿ ಅದು, ಜೂನ್ಗೆ ಅಂದರೆ ಜೂನ್ಗೆ ಹೋದರೆ ಮಾತ್ರ ಒಂದಷ್ಟು ಕೆಲಸಗಳನ್ನ ನೋಡೋಕ್ಕಾಗ್ತದೆ. ನೀವು ಸೆಪ್ಟೆಂಬರ್ಗೆ ಹೋದರೆ ಆ ಕೆಲಸ ನೋಡೋಕ್ಕಾಗ್ತದೆ. ಅಂದರೆ ಒಂದು ಪೂರ್ಣ ಸೈಕಲ್, ಒಂದು ವರ್ಷ ನೋಡಿದ್ರೆ ಮಾತ್ರ ಒಂದು ಸೈಕಲ್ ನಮ್ಗೆ ಅರ್ಥ ಆಗ್ತದೆ. ಮೀನು ಕೃಷಿಕರು ಕಡ್ಡಾಯವಾಗಿ ಮೀನು ಮರಿ ಪಾಲನೆ ಮಾಡಬೇಕು ಅನ್ನೋರು ಒಂದು ಸೈಕಲ್ನ ಜೂನಿಂದ ಜಾನ್ವರಿವರೆಗೂ ನೋಡಬೇಕಾಗ್ತದೆ ಸರ್. ನೀವು ನೋಡಿದ್ರಿ? ಹಾಂ, ನೋಡಿದೆ ಸರ್. ಆಮೇಲೆ ಮೀನು ಮರಿ ಉತ್ಪಾದನೆ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತು? ಓಕೆ, ಆಮೇಲೆ ಏನು ಮಾಡಿದ್ರಿ ಹೇಳಿ. ಆಮೇಲೆ ಒಂದು 3 ಕೊಳಂ ನಿರ್ಮಾಣ ಮಾಡಿಕೊಂಡೆ. ಮೊದಲನೇ ಹಂತದಲ್ಲಿ ಫೇಲ್ಯೂರ್ ಆಯಿತು, ನೆಕ್ಸ್ಟು ಮರಿ ತಂದೆ ಸಕ್ಸಸ್ ಆಯಿತು. ಅದು ನಮ್ಮ ಇಲಾಖೆ ಅಧಿಕಾರಿ ಬಂದರು, ಅವರು ನಿನಗೆ ಮುಖ್ಯ ರಸ್ತೆಗೆ ಇದೆ, ನೀನು ಮೀನು ಮರಿ ಮಾಡಿದ್ರೆ ನಿನಗೆ ಸಕ್ಸಸ್ ಆಗ್ತದೆ, ನಿನಗೆ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ, ತಗೋತೀಯ ನೀನು ಮಾಡು ಅಂತ. ಆವಾಗಿನ ರಿಟೈರ್ಡ್ ಚಂದ್ರಶೇಖರ್ ಸರ್ ಇದ್ದರು, ಮತ್ತು ಮಹಾದೇಶ್ ಅವರು ಇದ್ದರು, ಅವ್ರು ಹೇಳಿದ್ರು. ಅದನ್ನು ನಾನು ಗಮನಕ್ಕೆ ತಗೊಂಡೆ. ಎಷ್ಟು ಎಕರೆ ಮೀನು ಕೊಳ ನಿರ್ಮಾಣ ಮಾಡಿದ್ರೆ ಸರ್? ಒಟ್ಟು 3 ಎಕರೆ ಇದೆ ಸರ್. 3 ಎಕರೆ? 3 ಎಕರೆ ಒಂದೇ ಸರಿ ಮಾಡಿದ್ರ? ಇಲ್ಲ ಸರ್, ಅದನ್ನು ಮಾಡೋದಕ್ಕೆ 5 ವರ್ಷ ತಗೊಂಡೆ ನಾನು. ಯಾವ ಥರ ಮಾಡಿದ್ರಿ ಒಂದು ಸ್ವಲ್ಪ ಹೇಳಿ. ಮೊದಲಿಗೆ ಯಾವುದು ಕೃಷಿಗೆ ಯೋಗ್ಯ ಇಲ್ಲ ಅದನ್ನು ನಾನು ತಗೊಂಡೆ ಸರ್. ಕೃಷಿಗೆ ಯಾಕೆ ಯೋಗ್ಯ ಆಗಲ್ಲ ಅಂದರೆ, ನೀರು ಯಾವಾಗಲೂ ಜಿನುಗೋದ್ರಿಂದ ಅದರಲ್ಲಿ pH ವ್ಯತ್ಯಾಸ ಇತ್ತು. ಮಣ್ಣು ನೀರು ಪರೀಕ್ಷೆ ಮಾಡಿದ ಮೇಲೆ pH ಇಂಬ್ಯಾಲೆನ್ಸ್ ಇತ್ತು, ಮತ್ತು ನೀರು ಯಾವಾಗಲೂ ಜಿನುಗೋದ್ರಿಂದ ಅಲ್ಲಿ ತೋಟನೂ ಮಾಡೋಕ್ಕಾಗೋದಿಲ್ಲ. ಅದನ್ನೇನಾದರೂ ನಾನು ಕೃಷಿಗೆ ತರಬೇಕು ಅಂದರೆ ತುಂಬ ಕೆರೆ ಮಣ್ಣು ನೋಡಿದು, ಅದೆಲ್ಲ ಲೆವೆಲ್ ಮಾಡಿ ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ಇದೇ ಬೆಸ್ಟ್ ಅಂತ ಅನಿಸಿ ಒಂದು ಪಾಂಡ್ ಮಾಡಿ ಒಂದು ಮರಿನ ಒಂದಷ್ಟು ಮಾರಾಟ ಮಾಡಿದ್ದೆ. ಹೇಗೆ ಅಂತ JCB ತರಿಸಿ ಗುಂಡಿ ಮಾಡಿದ್ರ? ಹೌದು, JCBನಲ್ಲೇ ಅದನ್ನ ಮಾಡಿದ್ದೆ ಸರ್. JCB ತರಿಸಿದೆ. ಉದ್ದ ಅಗಲ ವಿಸ್ತೀರ್ಣ ಏನು ಕೊಳಗಳು? ಕೊಳಗಳ ವಿಸ್ತೀರ್ಣ ಮೊದಲಿಗೆ ನಾನು ಒಂದು 25 ಅಡಿ ಉದ್ದ 20 ಅಡಿ ಅಗಲದ್ದು ಮಾಡಿದೆ. ಆಮೇಲೆ ಇಲಾಖೆಯಿಂದ ಒಂದು ಹೈದರಾಬಾದ್ ಕಡೆಗೆ ಪ್ರವಾಸ ಕರ್ಕೊಂಡೋದ್ರು. ಅಲ್ಲಿ ನೋಡಿದ ಮೇಲೆ ನಮ್ಮದು ಕೊಳ ಅಲ್ಲ, ಇದು ತೊಟ್ಟಿ ಅಂತ ಅನ್ನಿಸ್ತು ಅಲ್ಲಿ ನೋಡಿದ ಮೇಲೆ. ಆವಾಗ ಒಂದು ವರ್ಷ ಆದಮೇಲೆ ಸಂಪೂರ್ಣವಾಗಿ ಅದರ ಚಿತ್ರಣನೇ ಬದಲಾವಣೆ ಮಾಡಿದೆ ನಾನು. ಏನು ಬದಲಾವಣೆ ಮಾಡಿದ್ರಿ? ಅದರ ಅಗಲ ಮತ್ತು ವಿಸ್ತೀರ್ಣನ ತುಂಬ ದೊಡ್ಡದಾಗಿ ಮಾಡಿದೆ ಸರ್. ಅಲ್ಲೇನು ನೋಡಿದ್ರಿ? ಅಲ್ಲಿ ಫಾರ್ಮರ್ಸ್ ಹೆಂಗಿದ್ದಾರೆ ಅಂದರೆ ತುಂಬ ಯೂಸ್ ಆಗಿದ್ದಾರೆ ಸರ್ ಅಲ್ಲಿ. ಅಂದರೆ ಅವ್ರದ್ದು ಭೂಮಿ ಹೆಂಗಿದೆ ಮತ್ತು ಅವರು ಮಿನಿಮಮ್ 1 ಎಕರೆ ಅವ್ರದ್ದೊಂದು ಪಾಂಡ್ ಅಂದರೆ 5 ಎಕರೆ ಜಾಸ್ತಿ ಅಂದರೆ 10 ಎಕರೆ 20 ಎಕರೆ ಆ ಥರ ಇದೆ. ಒಂದು ಫ್ಲಾಟ್ ಏರಿಯಾ ನೋಡಿದ್ರೆ ಸಂಪೂರ್ಣವಾಗಿ ಅವರೇ ಇದ್ದಾರೆ. ಅಲ್ಲಿ ಇಂಡಸ್ಟ್ರಿ ಇದೆ, ಫೀಡ್ ಸಪ್ಲೈಯರ್ ಇದ್ದಾರೆ, ಸೀಡ್ ಸಪ್ಲೈಯರ್ ಇದ್ದಾರೆ, ಒಂದು ಯೂನಿಟ್ ಇದೆ. ಹಂಗಾಗಿ ಅಲ್ಲಿ ಮೀನು ಕೃಷಿ ಭಾಳ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಸರ್. ಆಯಿತು, ಈಗ ನೀವು 1/2 ಎಕರೆ ಕೊಳ ನಿರ್ಮಾಣ ಮಾಡಿದ್ರು ಅಥವಾ ನೀವು 1 ಎಕರೆನೇ ಕೊಳ ನಿರ್ಮಾಣ? ಆಮೇಲೆ ಬಂದು ನಾನು 1/2 ಎಕರೆಗೆ 2 ಮಾಡಿದ್ದೆಲ್ಲ 1/2 ಎಕರೆಗೆ 1 ಮಾಡಿ ಮಿನಿಮಮ್ ಅಷ್ಟು. ಅಂದರೆ ಅದನ್ನು ಹಾರ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಅಗಲ ಆದರೆ ಲೇಬರ್ ತುಂಬ ಬೇಕಾಗ್ತದೆ ಆ ಟೈಮ್ಗೆ. ಹಾಗಾಗಿ ಉದ್ದನ ಜಾಸ್ತಿ ಮಾಡಿ ಅಗಲನ ಕಡಿಮೆ ಮಾಡಿಕೊಂಡು ಪಾಂಡ್ ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡೆ ಸರ್. ಓಕೆ, ಆಳ ಎಷ್ಟಿತ್ತು? ಆಳ 6 ಅಡಿ ನಿಲ್ಸಿದ್ದೀನಿ ಸರ್. 4 ಅಡಿ ಎಸ್ಕವೇಷನ್ ಮಾಡಿದ್ದೀವಿ, 6 ಅಡಿ ನಿಂತು. ಸಾಕು? ಅಷ್ಟು ಸಾಕು ಸರ್. ಮೀನು ಮರಿ ಪಾಲನಕ್ಕೆ ಮೀನು ದೊಡ್ಡ ಮೀನು ಸಾಕೋದಕ್ಕಾದ್ರೂ 6 ಅಡಿ ಸಾಕು, ನಾವು ಚಿಕ್ಕದಕ್ಕಾದ್ರೂ 6 ಅಡಿ ಸಾಕು ಸರ್. ಅಂದರೆ ಸದಾ 6 ಅಡಿ ನೀರು ಇರಬೇಕು. 4 ಅಡಿ ಇದ್ದರೆ ಸಾಕು ಸರ್. ಹೌದಾ? 4 ಅಡಿ. ಅದು 2 ಹಂತದಲ್ಲಿ ಏನಾದ್ರು ಮಾಡ್ಕೋತೀರಾ? ಅಂದರೆ ಮೇಲ್ಗಡೆ ಸ್ವಲ್ಪ ಅಗಲವಾಗಿ ವಿಸ್ತಾರವಾಗಿ, ನಂತರ ಅದ್ರ ಕೆಳಗಡೆ ಇನ್ನೊಂದು ಹಂತ, ಆ ಥರ ಏನಾದ್ರು ಮಾಡ್ತೀರಾ ಕೊಳನ? 4 ಅಡಿ ಮಾಡೋದಾದರೆ 1 ಹಂತ ಸಾಕು. ಅದು 8 ಅಡಿ ಹೋದ್ರೆ 2 ಹಂತ ಕಂಪಲ್ಸರಿ ಬೇಕಾಗ್ತದೆ ಸರ್. 4 ಅಡಿಗೆ ನೀರು ಕಡಿಮೆ ಮಾಡಿ ಹಾರ್ವೆಸ್ಟ್ ಮಾಡೋಕ್ಕೆ ಮಾಡಬೇಕಾಗ್ತದೆ. ನಾನು ಬದುಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ ಸರ್. ಬದು 20 ಅಡಿ ಕೊಟ್ಟಿದ್ದೀನಿ, 10 ಅಡಿ ಕೊಟ್ಟಿದ್ದೀನಿ. ನಾನು 3 ಎಕರೆ ಪಾಂಡನ್ನು ನಿರ್ಮಾಣ ಮಾಡಬೇಕಾದ್ರೆ 1 ಎಕರೆ ಬದುನೇ ನಾನು ಕಾಪಾಡ್ಕೊಂಡಿದ್ದೀನಿ. ಯಾಕೆ ಬೇಕು ಬದುಗಳು? ಬದುಗಳು ಮೀನು ಕೃಷಿಗೆ ಸಗಣಿನೇ ಬಹಳ ಮುಖ್ಯ ವಹಿಸುತ್ತೆ ಸರ್. ನಾವು ಅದು ಪಾಂಡಿಂದ ಪಾಂಡಿಗೆ ಹೋಗ್ಬೇಕಾದ್ರೆ ವೆಹಿಕಲ್ ಆದರೆ ಒಬ್ಬನೇ ಕೆಲಸ ಮುಗಿಸ್ಬೋದು ಸಗಣಿನ ಒಂದು ಕಡೆಯಿಂದ ಸಾಗಿಸೋಕ್ಕೆಲ್ಲ. ತೀರ ಚಿಕ್ಕದಾದರೆ ವೆಹಿಕಲ್ ಹೋಗಲ್ಲ. ನಾವು ಈ ಟಾಪಿಂದ ಆ ಟಾಪ್ಗೆ ಹೋಗ್ಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ, ಲೇಬರ್ ತಗೊಳುತ್ತೆ. ಈ ಸಗಣಿ ಅಥವಾ ಮೆನ್ಯೂರ್ ಮಾಡೋದು ಇನ್ ಟೈಮ್ ನಡಿಬೇಕಾಗಿತ್ತೆ. ಇವತ್ತಂದ್ರೆ ಇವತ್ತೇ ಮಾಡಬೇಕು, ಇವಾಗ ಅಂದ್ರೆ ಇವಾಗೇ ಮಾಡಬೇಕು. ಆ ಸ್ಥಿತಿ ಇರೋದ್ರಿಂದ ಇಲಾಖೆಯಿಂದ ಈ ಸಾರಿ ಏನಾದ್ರು ಸಹಾಯಧನ ಕೊಟ್ಟರು? ಒಂದು ಸಾರಿ ಕೊಟ್ಟಿದ್ದಾರೆ, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನನಗೆ ಕೊಟ್ಟಿಲ್ಲ. ನನಗೆ ಬರೋ ಪ್ರಾಫಿಟ್ಟೇ ಇನ್ವೆಸ್ಟ್ ಮಾಡಿ ಮಾಡಿ ಮಾಡಿ ನಾನು ಅದನ್ನು ಮಾಡ್ಕೊಂಡಿದ್ದೀನಿ ಸರ್. ಹೌದಾ? ಈಗ ಕೊಳ ನಿರ್ಮಾಣಕ್ಕಾಗಿ ಒಂದು ಸಾರಿ ಸಹಾಯಧನ ಸಿಕ್ಕಿದೆ ತಮಗೆ ಅಲ್ವಾ? ಈಗ ನಿಮ್ಮ ಹತ್ರ 3 ಎಕರೆ ವಿಸ್ತೀರ್ಣದ ಕೊಳಗಳಿದೆ. ಎಷ್ಟು ಕೊಳ ಇದೆ? ಒಟ್ಟು 2 ಎಕರೆಗೆ 1 ಕೊಳ ಇದೆ ಸರ್. 2 ಎಕರೆಗೆ 1 ಕೊಳ ಇದೆ. ಅದನ್ನು ನಾನು ಮಾಡಿದ್ದು ಅದಕ್ಕೆ ನೀರು, ನನಗೆ 1 500 ಎಕರೆ ಕ್ಯಾಚ್ಮೆಂಟ್ ಏರಿಯಾ ಇದೆ, ಅಂದರೆ ಅಲ್ಲಿಂದ ನೀರು ಬಂದೇ ಹೋಗುತ್ತೆ ಅಲ್ಲಿಗೆ. ಹಾಗಾಗಿ 1 ಗಂಟೆ ಮಳೆ ಆದ್ರೂ ನನ್ನ ಕೆರೆ ತುಂಬಿಕೊಳ್ಳೋ ಒಂದು ವಾತಾವರಣ ನಾನು ತುಂಬ ದಿನದಿಂದ ಗಮನಿಸಿರೋದ್ರಿಂದ ಅದು ಅಷ್ಟೇ ಮಾಡಿದ್ದೀನಿ. ಇನ್ನು 1.5 ಎಕರೆನಲ್ಲಿ ಮರಿ ಸಾಕಾಣಿಕೆಗೆ ಒಟ್ಟು 6 ಕೊಳಗಳನ್ನು ಮಾಡ್ಕೊಂಡಿದ್ದೀನಿ. ಹೌದಾ? ನೀವು ಬೆಳೆದ ಮೀನುಗಳೇನಿದ್ದಾವಲ್ಲ, ತಿನ್ನೋ ಮೀನುಗಳನ್ನು ಸಾಕೋ ಪ್ರಯತ್ನ ಬೇಡ ಅಂತ ಆರಂಭದಲ್ಲೇ ತೀರ್ಮಾನ ಮಾಡಿಬಿಟ್ರ? ಅಂದರೆ ನಾನೀಗ ಒಳ್ಳೆ ಗುಣಮಟ್ಟದ ಮರಿಗಳನ್ನ ನಾನು ಉತ್ಪಾದನೆ ಮಾಡಿದ್ರೆ ಅದು ಕೆರೆಗಳಿಗೆ ಹೋದರೆ ಅಲ್ಲಿ ಆರ್ಥಿಕತೆಯೂ ಅಭಿವೃದ್ಧಿ ಆಗ್ತದೆ, ನಂದು ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಾಗ್ತದೆ, ಮತ್ತು ನಂದು ಅದು ವಸ್ತಿ ಪ್ರದೇಶ, ಜೋಗು ಪ್ರದೇಶ. ಅಂದರೆ ನನಗೆ ಯಾವುದೇ ಕಾಲುವೆ ನೀರಿಲ್ಲ, ಮತ್ತು ನಾನು ಬೋರ್ ವಾಟರ್ನು ಯೂಸ್ ಮಾಡೋದಿಲ್ಲ. ಅದು ನಂದು ಒಂದು ಜಾಗದ ವಿಶೇಷ ಏನಪ್ಪ ಅಂತಂದರೆ ಕಬಿನಿ ಬ್ಯಾಕ್ ವಾಟ್ರ್ ತುಂಬಿದ ತಕ್ಷಣ ಅದರದ್ದು ತೂಕಕ್ಕೇ ಒಂದು ರೀತಿ ಜಲ ನನ್ನ ಭೂಮಿಯಿಂದ ಶುರುವಾಗ್ಬಿಡುತ್ತೆ, ತನ್ನಷ್ಟಕ್ಕೆ ತಾನೇ ಶುರುವಾಗ್ಬಿಡುತ್ತೆ, ಪಾಂಡ್ಗಳು ತನ್ನಷ್ಟಕ್ಕೆ ತಾನೇ ತುಂಬ್ಕೋತವೆ. ಆ ನೀರು ಒಂದು ಸಲ ತುಂಬಿದ ಮೇಲೆ ಅದೇ ಸ್ಥಿತಿ 6 ತಿಂಗಳು ಕಾಪಾಡ್ಕೊಳ್ಳುತ್ತೆ ಅದು. ಹಾಗಾಗಿ ನಾನು 6 ತಿಂಗಳವರೆಗೆ ಮರಿಗೆ ಏನು ಸಾಕಬೇಕು ಅಷ್ಟು ಮಾಡಿಕೊಂಡು ಇನ್ನು 3 ತಿಂಗಳು ಪಾಂಡ್ಗಳನ್ನ ಡ್ರೈ ಮಾಡಿ ಇಟ್ಕೋತೀನಿ. ಅದು ಭಾಳ ನೆಸೆಸಿಟಿ ಸರ್. ಕೊಳಗಳನ್ನ ಒಣಗಿಸೋದು ಮೀನು ಮರಿ ಪಾಲನೆಯಲ್ಲಿ ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಅದು. ನಾನು 3 ವರ್ಷ ಆ ಪಾಂಡನ್ನು ಒಣಗಿಸ್ತೇನೆ, ಅಲ್ಲೂ ಸಾಕಷ್ಟು ಇಡೀ ನಾನು ಇದೊಂದು ಸೈಕಲ್ನ ಕಂಡಿಡ್ಕೊಂಡಿದ್ದೀನಿ ಸರ್. ಸ್ವಾಭಾವಿಕವಾಗಿ ಕಬಿನಿನಲ್ಲಿ ನೀರು ಕಡಿಮೆ ಆದಂಗೆ ನಿಮ್ಮ ಕೊಳನೂ ಒಣಗ್ಬಿಡುತ್ತೆ. ಹೌದಾ? ಹೌದು. ಆಮೇಲೆ ಏನೇ ಪ್ರಯತ್ನ ಪಟ್ಟರು ನೀರು ನಿಲ್ಸೋಕ್ಕಾಗಲ್ಲ ಅಲ್ವಾ? ನೋಡಿ, ನಿಮ್ಗೆ ಅದೊಂದು ಸ್ವಾಭಾವಿಕವಾದ ನೇಚರ್ ಅಡ್ವಾಂಟೇಜ್. ಸರಿ, ಈಗ ಮೀನು ಮರಿ ಪಾಲನೆ ಅಂದರೆ ಯಾವ ರೀತಿ ಸ್ವಲ್ಪ ಮೊದಲಿಂದ ಹೇಳ್ಬಿಡಿ. ಸರ್, ಮೀನು ಸಾಕಾಣಿಕೆನಲ್ಲಿ ಮೂರು ಹಂತ ಇರುತ್ತೆ ಸರ್. ಒಂದು ಮೊಟ್ಟೆ ಉತ್ಪಾದನೆ ಮಾಡಿ ಮರಿ ಮಾಡೋರು ಇಲಾಖೆ ಮಾಡುತ್ತೆ, ಅದನ್ನು ಬೇರೆ ರಾಜ್ಯಗಳಲ್ಲಿ ಪ್ರೈವೇಟ್ ಅವರು ಮಾಡ್ತಾರೆ. ಇನ್ನೊಂದು ಹಂತದಲ್ಲಿ ಮೀನು ಮರಿ ಪಾಲನಾ ಕೇಂದ್ರಗಳು ಅಂತ, ಅದು ಇಲಾಖೆನೂ ಮಾಡುತ್ತೆ. ಅಂದರೆ 20 ದಿನದವರೆಗೆ ಮಾತ್ರ ಮರಿಗಳನ್ನ ಸಾಕಾಣಿಕೆ ಮಾಡಿ ಕೆರೆಗಳಿಗೆ ಕೊಡ್ತಾರೆ, ಅವರು ಒಂದು ಅದೊಂದು ಮಾಡ್ತಾರೆ. ಇನ್ನೊಂದು ಬಲಿತ ದೊಡ್ಡ ಗಾತ್ರದ ಮೀನು ಮರಿ ಪಾಲನೆ ಮಾಡೋದು ನನ್ನಂಥವರು ಫಾರ್ಮರ್ಸ್ ಮಾಡ್ತಾರೆ. ಯಾಕಂದರೆ ನಾವು ಒಂದು 2-2.5 ತಿಂಗಳವರೆಗೆ ಒಂದು 3-4 ಇಂಚ್ವರೆಗೆ ಮರಿಗಳನ್ನ ಸಾಕಾಣಿಕೆ ಮಾಡ್ತೀವಿ. ಅದರಿಂದ ಏನು ಕೆರೆಗಳಿಗೆ ಮೀನು ಮರಿ ಬಿತ್ತನೆಯಲ್ಲಿ ಏನು ಒಂದು ಇದಾಗ್ತದೆ ಅಂದರೆ ಸರ್ವೈವಲ್ ರೇಟ್ ಅವ್ರಿಗೆ 75-80% ಮರಿಯಲ್ಲಿ ಉಳಿಯುತ್ತೆ. 20 ದಿನದ ಮರಿಗಳನ್ನ ತಗೊಂಡೋದ್ರೆ ಕ್ಯಾವೆಂಜರ್ಸ್ ಆಲ್ರೆಡಿ ಕೆರೆಯಲ್ಲಿ ಬೇರೆ ಮೀನುಗಳಿದ್ದರೆ ಅದನ್ನು ತಿನ್ನೋ ಸಾಧ್ಯತೆ ಇರ್ತದೆ, ಮತ್ತು ಉಳಿಯೋ ಸಾಧ್ಯತೆಯೂ ಕಡಿಮೆ ಇರ್ತದೆ. ಇದು ಮೂರು ಹಂತ. ಮೊದಲನೇದಾಗಿ ನಾನು ಬಿತ್ತನೆ ಮರಿಗಳನ್ನ ಇಲಾಖೆಯಿಂದ ತರ್ತೀನಿ, ಅಲ್ಲಿಂದ ನಾನು ಸಾಕಾಣಿಕೆ ಮಾಡ್ತೀನಿ ಸರ್. ಅಂದರೆ ನೀವು ತರೋದು ಎಷ್ಟು ದಿನದ ಬಿತ್ತನೆ ಮರಿ? 5 ದಿನದ ಮರಿಗಳನ್ನ ಕೊಡ್ತಾರೆ ಸರ್. ಅದಕ್ಕೆ ಪೂರ್ವ ಸಿದ್ಧತೆ ಅಂತ ಒಂದಷ್ಟು ಇರುತ್ತೆ ನಮಗೆ ಕೆಲಸ ಹೇಳ್ಕೊಳ್ಳಿ. ಪೂರ್ವ ಸಿದ್ಧತೆ ಅಂದರೆ ಮೀನು ಮರಿ ಸಾಕಾಣಿಕೆನಲ್ಲಿ ಮೊದಲನೇದಾಗಿ ಕೊಳ ಉಣಗಿರಬೇಕು. ಮೀನು ಮರಿ ತರೋದಕ್ಕಿಂತ ಒಂದು ಕನಿಷ್ಠ 20 ದಿನ ಅಥವಾ 2 ತಿಂಗಳು ಒಣಗಿದ್ರೆ ಅದು ಇನ್ನೂ ಒಳ್ಳೆಯದಾಗಿರ್ತದೆ. ಒಣಗಿರಬೇಕು. ಮೀನು ಮರಿ ನಾವು ಅಲ್ಲಿ ಇಂಡೆಂಟ್ ಅಂತ ಹಾಕೋತೀವಿ, ನಾವು ಒಂದು ಬುಕ್ ಮಾಡ್ತೀವಿ, ನಮಗೆ 1,00,000 ಸ್ಪಾನ್ ಮರಿಗಳು ಬೇಕು ಅಂತ. ಅವರು ನಮಗೆ ಒಂದು ಡೇಟ್ ಕೊಡ್ತಾರೆ, 5 ದಿನಕ್ಕೆ ಇಂಥ ದಿನಕ್ಕೆ ಬನ್ನಿ ಅಂತ ನಮಗೊಂದು ಡೇಟ್ ಕೊಡ್ತಾರೆ. ನಾವು 7 ದಿನಕ್ಕೆ ಗಣನೆಗೆ ತಗೋತೀವಿ. ನಮಗೆ ಬರೋದು 7 ದಿನ ಅಂತಂದರೆ 2 ಅಡಿಯಷ್ಟು ನೀರನ್ನು ತುಂಬಿಸ್ಕೋತೀವಿ. ಅಲ್ಲಿಗೆ ಸಗಣಿ ಒಂದಿಷ್ಟು ಪ್ರಮಾಣದಲ್ಲಿ, 1 ಹೆಕ್ಟರ್ಗೆ 2 ಟನ್ ಇರುತ್ತೆ. ನಾವು ಪಾಂಡ್ ವೈಸ್ ತಗೊಂಡ್ರೆ 200-300 ಕೆಜಿ ಆ ಥರದಲ್ಲಿ ಹಸಿ ಸಗಣಿ, 1 ವಾರದಲ್ಲಿ ಕಲೆಕ್ಷನ್ ಮಾಡಿರ್ತಕ್ಕಂಥ ಹಸಿ ಸಗಣಿನೇ ಆಗಬೇಕು ಅದಕ್ಕೆ. ಅದನ್ನು ನಾವು ಮೆನ್ಯೂರ್ ಅಂತ ಮಾಡ್ತೀವಿ. ಆ ಮರಿಗಳು ಯಾವ ಸ್ಥಿತಿನಲ್ಲಿರುತ್ತೆ ಅಂದರೆ 1 ಟೀ ಲೋಟದಲ್ಲಿ 1,00,000 ಮರಿ ಅಂತ ನಮಗೆ ಕೊಡ್ತಾರೆ. 1 ಟೀ ಲೋಟದಲ್ಲಿ ಕೊಡ್ತಾರೆ. ಅಷ್ಟೇ, ಅದು ನಮಗೂ ಲೆಕ್ಕ ಹಾಕೋಕ್ಕಾಗಲ್ಲ. ಕೇಳಿದ್ರೆ ಲೆಕ್ಕ ಹಾಕಳೆ ಅಂತ ಹೇಳಿದ್ರೆ ನಾವು ಹಾಕೊಳ್ಳೋ ಸ್ಥಿತಿಲಿ ನಾವು ಇರಲ್ಲ, ಕೊಡ್ತಾರೆ, ಅದನ್ನು ತಗೋತೀವಿ. ಸರಿ, ಅದೊಂದು ಲೆಕ್ಕದಲ್ಲಿ ನಾವು ಬಿಟ್ಕೋತೀವಿ ಸರ್. ಅದು ಆವಾಗ ಮರಿನ ನಮಗೆ ಕೊಟ್ಟರೆ ಅದರಲ್ಲಿ 5 ದಿನದವರೆಗೆ ಅದು ತನ್ನ ಹೊಟ್ಟೆಲಿರೋ ಆಹಾರನ್ನೇ ಉಪಯೋಗಿಸ್ಕೊಂಡು ಬೆಳೆದಿರುತ್ತೆ. ಅದಕ್ಕೆ ಮೊದಲನೇ ಆಹಾರ ಪ್ಲಾಂಕ್ಟನ್, ಸ್ವಾಭಾವಿಕವಾಗಿ ಉತ್ಪತ್ತಿ ಆಗ್ತಕ್ಕಂಥ ಪ್ಲಾಂಕ್ಟನ್ ಬೇಕು. ಆ ಪ್ಲಾಂಕ್ಟನ್ನು 20 ದಿನದವರೆಗೆ ತನ್ನ ಗಾತ್ರದಲ್ಲಿ ವ್ಯತ್ಯಾಸ ಇರ್ತದೆ. ಆ ಪ್ಲಾಂಕ್ಟನ್ 3ನೇ ದಿನದ ಹಂತದಲ್ಲಿದ್ದಾಗ ಮಾತ್ರ 1 ಪ್ಲಾಂಕ್ಟನ್ ಆದರೂ ಅದ್ರ ಬಾಯಿಗೆ ಅವತ್ತು ಸಿಗಬೇಕು. ಸಿಗಬೇಕು, ಕಂಪಲ್ಸರಿ ಸಿಗಬೇಕು. ಅದು 1 ಪ್ಲಾಂಕ್ಟನ್ ಅವತ್ತಿನ ದಿನದಲ್ಲಿ ಅದಕ್ಕೆ ಸಿಕ್ಕಿದ್ರೆ ಅವತ್ತಿನ ಸ್ಥಿತಿ ಮತ್ತು ಮುಂದಿನ ಅಂತ ಸುಲಭವಾಗ್ತದೆ ಸರ್. ಸಿಗೋಂಗೆ ಹೆಂಗೆ ಮಾಡಬೇಕು? ಅದಕ್ಕೆ 3ನೇ ದಿನಕ್ಕೇ ಮೆನ್ಯೂರ್ ಮಾಡಬೇಕು. ಆ ಸಗಣಿ ಹಾಕೋದೇ ಡೇಟ್ ನಿರ್ಧಾರ ಆಗುತ್ತೆ. ನಾವು ಸಗಣಿ ಇವತ್ತು ಹಾಕಿದ್ವು ಅಂದರೆ 3ನೇ ದಿನಕ್ಕೆ ಅದಕ್ಕೆ ಬಾಯಿಗೆ ಸಿಗೋಂಗೆ ಇರುತ್ತೆ. ಆ ಮೆನ್ಯೂರ್ ಹಂತನ ಅದು ಒಂದು ಎಕ್ಸಾಕ್ಟ್ ಹಂಗೆ ಮಾಡಬೇಕು ಅಂತ ಇರ್ತದೆ. ನಾವು ಒಂದು 50-70% ಅದನ್ನು ಫಾಲೋ ಮಾಡಿದ್ರಾದ್ರೂ ಅದು ಸರ್ವೈವಲ್ ರೇಟ್ ಚೆನ್ನಾಗಿರುತ್ತೆ. ಮಹೇಶ್ ಅವರೇ, ಆರಂಭದಲ್ಲಿ ತಾವೊಂದು ಮಾತು ಹೇಳಿದ್ರಿ, ಈ ಸಗಣಿ ಮಾಡಕ್ಕೆ ಬರದಲ್ಲೇ ನನ್ನ ನಷ್ಟ ಅನುಭವಿಸ್ತೆ. ಏನು ತೊಂದರೆ ಮಾಡಿದ್ರಿ ಫಸ್ಟ್ ಟೈಮ್ ಮಾಡಿದಾಗ? ಹೆಚ್ಚಿಗೆ ಸಗಣಿ ಹಾಕಿದ್ದೆ. ಹೆಚ್ಚಿಗೆ ಸಗಣಿ ಹಾಕಿದಾಗ ಅಲ್ಲಿ ಮೀನು ಮರಿಗೆ ತರುವಾಗ ಅದು ನೀರಿನಲ್ಲಿ ಕರಗಿರೋ ಆಮ್ಲಜನಕ ಒಂದಷ್ಟು ಇರಬೇಕು ಅದಕ್ಕೆ. ಮತ್ತು ಮೀನು ಮರಿನ ನೀರು ಸಾಕಾಣಿಕೆ ಮಾಡುತ್ತೆ, ನೀರನ್ನು ಮೀನನ್ನು ನೀರು ಪಾಲನೆ ಮಾಡುತ್ತೆ, ನೀರೇ ಸಾಯಿಸುತ್ತೆ. ಅದು ಹರಿಯೋ ನೀರಿನಲ್ಲಿ ಆಕ್ಸಿಜನ್ ತುಂಬ ಚೆನ್ನಾಗಿರುತ್ತೆ, ಅವು ಸ್ಟೇಬಲ್ ಆಗಿರ್ತವೆ. ನಾವಿಲ್ಲಿ ತಂದಾಗ ನಮ್ಮದು ಸ್ವಲ್ಪ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಕೃತಕವಾಗಿ ಮೇಲ್ಗಡೆಯಿಂದ ಸ್ವಲ್ಪ ನೀರು ಬೀಳೋ ವ್ಯವಸ್ಥೆ ಇರಬೇಕು. ಮತ್ತು ಒಂದು ಹಂತದಲ್ಲಿ ನಾವು ಸಗಣಿನ ಮೆನ್ಯೂರ್ ಮಾಡ್ಕೊಂಡಿರ್ಬೇಕು. ತುಂಬ ಎಕ್ಸಸ್ ಆದ್ರೂ ಅದರಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ. ತೀರಾ ಕಡಿಮೆ ಆದ್ರೂ ಪ್ಲಾಂಕ್ಟನ್ ಲೆವೆಲ್ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ. ಅಲ್ಲಪ್ಪ, ಈಗ ಏನೋ ಹೇಳ್ತಾರಲ್ಲ, ಹೆಚ್ಚು ಕಡಿಮೆ ಕರೆಕ್ಟ್, ಇದು ತೀರ್ಮಾನ ಮಾಡೋದಾದ್ರೆ ಹೇಗೆ? ಒಂದು ಎಕ್ಸ್ಪೀರಿಯನ್ಸೇ ತಗೋಬೇಕಾಗ್ತದೆ ಸರ್. ಈಗ ನೀವು ಕೆನಾಲ್ ನೀರು ಯಾಕೆ ಮೀನು ಕೃಷಿಕರು ಒಂದು ಸುಸ್ಥಿರವಾಗಿ ತಮ್ಮ ಸ್ಥಿತಿನ ಉಳಿಸ್ಕೊಳ್ಳೋದಿಲ್ಲ ಅಂದರೆ ಅದು ಇದೇ ಕಾರಣ ಆಗಿರ್ತದೆ. ಇದೇ ಮೇಜರ್ ಕಾರಣ ಆಗಿರ್ತದೆ. ಅಲ್ಲ, ಈಗ ನನಗೆ ಹೇಳಪ್ಪ, ಹೆಂಗೆ ಈಗ ನಾನು ಹಾಕಿರೋ ಸಗಣಿ ಸರಿಯಾಗಿದೆಯಾ, ಅದರಲ್ಲಿ ಕರಗಿರೋ ಆಮ್ಲಜನಕ ಇದೆಯಾ, ಇಲ್ಲ ಕಡಿಮೆ ಆಯ್ತಾ, ಗೊತ್ತಾಗದ ಹೇಗೆ? ಈಗ ಅದೊಂದು ಸುಲಭವಾದ ಮೆಥಡ್ ಇದೆ ಸರ್. ಅದೇನಪ್ಪ ಅಂತಂದರೆ, ಈಗ ಕೆನಾಲ್ ನೀರುಗಳಿಗೆ ತುಂಬ ಮೆನ್ಯೂರ್ ಬೇಕಾಗಿಲ್ಲ. ಬೋರ್ ನೀರುಗಳಿಗೆ ನಾವು ಸಗಣಿನ ಫಸ್ಟ್ ಹಂತದಲ್ಲಿ ಮೆನ್ಯೂರ್ ಮಾಡಿದಾಗ ನಮ್ಮ ಕೈಯನ್ನು 1-2 ಅಡಿ ಒಳಗಡೆ ಹಾಕಿದ್ರೆ ನಮ್ಮ ಹಸ್ತ ಕಂಡ್ರೆ ಅದು ಮರಿಗಳಿಗೆ ಸಾಕು, ತೀರಾ ಅಸ್ತ ಕಾಣಬಾರ್ದು. 3 ಅಡಿ ಒಳಗೆ ಅಸ್ತ ಕಾಣ್ತಾ ಇದೆ ಅಂದರೆ ಸ್ವಲ್ಪ ಸಗಣಿಯನ್ನು ಹಾಕೋಬೇಕು. ಅಥವಾ ನೀವೇನಾದರೂ ಒಂದು ಬಿಳಿ ಬಟ್ಟೆನ ಒಂದು 3 ಅಡಿವರೆಗೆ ಅಥವಾ ಬಿಳಿ ಬಣ್ಣ ಏನಾದರೂ ಬಳ್ಕೊಂಡಿದ್ರೆ ನಿಮಗೆ ಆ ಪಾಂಡಲ್ಲಿ ಆ 3 ಅಡಿ ಲೆವೆಲಲ್ಲಿರೋದು ಯಾವುದಾದ್ರೂ ವಸ್ತು ಕಾಣ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಸಗಣಿನ ಹಾಕೋಬೇಕು. ತೀರಾ ಪಾರದರ್ಶಕತೆ ಇದೆ ಅಂದ್ರೂ ಹಾಕೋಬೇಕು. ಡಾರ್ಕ್ ಆಗಿದೆ ಅಂದರೆ ಸ್ಟಾಪ್ ಮಾಡಬೇಕು ಸರ್. ನೀವೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಾನು ಒಂದು ಬಿಳಿ ಬಣ್ಣ ಬಳ್ಕೊಂಡಿದ್ದೀನಿ. ಒಂದು ಒಂದು ಅದರಲ್ಲಿ ಏನಂದ್ರೆ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಜಾಸ್ತಿ ಡೋಸ್ ಆಗಬಾರ್ದು. ಹಸಿ ಸಗಣಿ ಕಂಪಲ್ಸರಿ ಇರಬೇಕು. ಎಲ್ಲಿಂದ ತಗೋತೀರಿ ಮಹೇಶ್ ಅವರೇ? ಅದ್ರ ಜೊತೆಗೆ ಹೈನುಗಾರಿಕೆನೂ ಇದೆ ಸರ್ ನನ್ನ ಹತ್ರ. ಹೇಳಿ, ಎಷ್ಟು ಹಸು ಸಾಕಿದಿರಿ? ಒಂದು 12 ಹಸು ಇದೆ ಸರ್. ಯಾವುದು, ಸೀಮೆನ ನಾಟಿ? ನಾಟಿ ಸೀಮೆ ಮತ್ತೆ ಕ್ರಾಸ್ ಬ್ರೀಡ್ಗಳಿದೆ ಸರ್. ಓಹೋ, ಈಗ ಹೈನುಗಾರಿಕೆ ಜೊತೆ ಮೀನು ಕೃಷಿ? ಮೀನು ಕೃಷಿ. ಅಂದ್ರೆ ನೀವೆಲ್ಲೂ ಸಗಣಿ ಮೇಲೆ ಅವಲಂಬಿತರಾಗಿಲ್ಲ? ಇಲ್ಲ ಸರ್, ಅವಲಂಬಿತರಾಗಿಲ್ಲ. ರೇಷ್ಮೆ ಸಾಕ್ತೀನಿ ಅಂದ್ರೆ? ಹೌದು. ಅದ್ರ ಹಿಕ್ಕೆ ಏನಾದ್ರೂ ಬಳಸ್ತೀರಾ? ಹೌದು ಸರ್, ಹಿಕ್ಕೆ ಬಳಕೆ ಮಾಡ್ಕೋತೀನಿ. ಅದ್ರದ್ದು ಹಿಕ್ಕೆ ಈ ಹುಲ್ಲುಗೆಂಡೆ ಮರಿ ತಿನ್ನುತ್ತೆ ಅದನ್ನ. ರೇಷ್ಮೆ ಹಿಕ್ಕೆ ನೀರಿನಲ್ಲಿ ತೇಲುತ್ತೆ, ಅದು ಮುಳುಗೋದಿಲ್ಲ. ಮತ್ತೆ ರೇಷ್ಮೆಗೆ ನಾವು ಬಳಸೋ ಸ್ವಲ್ಪ ಸುಣ್ಣ ಮತ್ತೆ ಇದರದೆಲ್ಲ ಅದ್ರಲ್ಲಿ ಯಾವುದು ಪೆಸ್ಟಿಸೈಡ್ ಅಂಶ ಇರೋದಿಲ್ಲ, ಹಾಗಾಗಿ ಮಿತವಾಗಿ ಬಳಸ್ಕೋಬೋದು ಸರ್. ಆಮೇಲೆ ಹೆಂಗೆ ಅಂದರೆ ಈಗ ಸೀಪೇಜ್ ವಾಟರ್ಸ್ ಅಂದರೆ ನೀರು ಬಿಡ್ತಾ ಇದ್ರೆ ಕೆಳಗಡೆ ಒಯ್ತಾ ಇದ್ರೆ ಅದೆಷ್ಟೇ ನಾವು ಸಗಣಿ ಹಾಕಿದ್ರು ನೀರು ತಿಳಿ ಹೊಡ್ಕೋತಾ ಇರ್ತದೆ. ನಾವು ಇದು ರೇಷ್ಮೆ ಹಿಕ್ಕೆನ ಕಟ್ಟಿ ಒಂದು ತರಕಾರಿ ಚೀಲದಲ್ಲಿ ಕಟ್ಟಿ ಡಿಪ್ ಮಾಡಿದ್ರೆ ಅದು ತುಂಬ ಡಾರ್ಕ್ ಕಲರ್ ಬರ್ತದೆ. ಅದರಲ್ಲಿ ಆಕ್ಸಿಜನ್ ಒಂದು ಸ್ಥಿರವಾಗಿರ್ತದೆ. ನಮಗೆ ಮುಖ್ಯವಾಗಿ ಕಲರ್ ಬರೋದು, ಕಲರ್ ಬರೋದು ಬರ್ಸ್ಬೇಕು ಪಾಂಡ್ಗಳನ್ನ, ಅದರೊಳಗಡೆ ಪಾಚಿ ಬರದೇ ಇರೋಂಗೆ, ಅದು ಈ ಕೆಲಸ ಮಾಡುತ್ತೆ. ಹಂಗಾಗಿ ಸ್ವಲ್ಪ ಮಿತವಾಗಿ ಬಳಸ್ತೀನಿ. ಅದು ಇನ್ನೂ ಪ್ರಾಯೋಗಿಕ ಹಂತವಾಗಿರೋದ್ರಿಂದ ತುಂಬ ಹಾಕಕ್ಕೆ ಹೋಗ್ತಾ ಇಲ್ಲ ಅದನ್ನ. ಈಗ ಒಂದು ಸಗಣಿ ಹಾಕೋದು, ಅದು ಬಿಟ್ಟರೆ ಮೀನಿಗೆ ಆಹಾರನೂ ಕೊಡ್ತಾರಲ್ಲ? ಹೌದು ಸರ್, ಅದು ಮುಖ್ಯವಾಗಿ 5 ದಿನದ ಮರಿ ಆ ಫೈಟೋಪ್ಲಾಂಕ್ಟನ್ ಬಿಟ್ಟರೆ ಬೇರೇನೂ ತಿನ್ನೋದಿಲ್ಲ ಅದು. ಹಾಗಾಗಿ ಅದನ್ನೇ ಮೇಯ್ನು 1 ವಾರದವರೆಗೆ ನಾವು ಕಾಪಾಡ್ಕೋಬೇಕು. ಅದ್ರ ಜೊತೆಗೆ ಕಡಲೆ ಹಿಂಡಿನ ಕಲಸಿ ಬಿಡ್ತೀವಿ. 1 ಲಕ್ಷ ಮರಿಗಳಿಗೆ ಬೆಳಗ್ಗೆ 1.25 ಕೆಜಿ, ಸಂಜೆ 3.25 ಕೆಜಿ ಕಡಲೆ ಹಿಂಡಿನ ತೆಳುವಾಗಿ ಕಲಸಿ ಹಾಕ್ತೀವಿ. ಅಂದರೆ ಬದುಗಳಲ್ಲಿ ಸುತ್ತ ಎರ್ಚ್ಕೊಂಡು ಹೋಗೋದು ಅಷ್ಟೇ ಅದನ್ನು ಮಾಡೋದು. ಅದು ಮೀನು ಮರಿದು ಪ್ಲಾಂಕ್ಟನ್ನ ಎನ್ಹಾನ್ಸ್ ಮಾಡುತ್ತೆ, 1-3 ದಿನದವರೆಗೆ ಉತ್ತೇಜನ ಮಾಡುತ್ತೆ. 3 ದಿನದಾದಮೇಲೆ ಅದು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನುತ್ತೆ. 1 ವಾರದ ನಂತರ ಹಕ್ಕಿ ಪಾಲಿಶ್ ತೌಡು ಬರುತ್ತಲ್ಲ ಸರ್, ಅದು ಮತ್ತು ಇದು 1:1, ಇದೊಂದು ಕೆಜಿ ಆದರೆ ಅದೊಂದು ಕೆಜಿ ಮಿಕ್ಸ್ ಮಾಡಿ ಗಾಳಿ ಬೀಸೋ ಕಡೆ ನಿಂತ್ಕೊಂಡು ಅದನ್ನು ಒಂದು ಬದುವಿನಲ್ಲಿ ಸ್ಪ್ರೆಡ್ ಮಾಡಿದ್ರೆ ಅದು ಇನ್ನೊಂದು ಕಡೆ ತೇಲೋ ಅಷ್ಟೊತ್ತಿಗೆ ಇವೆಲ್ಲ ಬಂದು ತಿನ್ನುತ್ತೆ. ದಿನ ಮಾಡಬೇಕಾದ ದಿನ ಮಾಡಬೇಕು. ಅಂದರೆ ದಿನ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕಾ ಆಹಾರ ಕೊಡೋದನ್ನ, ಅಥವಾ ಒಂದೇ ಪ್ರಮಾಣದಲ್ಲಿ ಕೊಟ್ಟರೆ ಸಾಕ? ಈಗ ಪ್ರಮಾಣ ನಿಗದಿ ಇರುತ್ತೆ ಸರ್. ಪ್ರಮಾಣ ನಿಗದಿ ಹೆಂಗೆ ಅಂತಂದರೆ 1 ಲಕ್ಷಕ್ಕೆ 3/4 ಕೆಜಿ ಕೊಡಬೇಕು, 1 ಕೆಜಿ ಕೊಡಬೇಕು, ಏರಿಸ್ಬೇಕು ಅಂತ ಇರ್ತದೆ. ಇಲ್ಲಿ ಏನಾಗ್ತದೆ, ನಾವು ತಗೊಂಡೋಗಿ ನೀರಿಗೆ ಹಾಕಿರೋದ್ರಿಂದ ನೀರೊಳಗಡೆ ಏನಾಗ್ತಿದೆ ಅನ್ನೋದು ಸಸ್ಪೆನ್ಸ್ ಆಗಿರುತ್ತೆ, ಅದು ಗೊತ್ತಾಗೋದಿಲ್ಲ. ನಮ್ದು ಹೆಂಗೆ ಗೊತ್ತಾಗ್ತದೆ, ತುಂಬ ದಿನ ಹೋದ್ಮೇಲೆ ಗೊತ್ತಾಗ್ತದೆ. ನಮ್ಮದು ಭವಿಷ್ಯ 1 ಗಂಟೆ ಒಳಗಡೆ ಮರಿ ತಗೊಂಡೋದು, 6 ಅವರ್ಸು ಕ್ರಿಟಿಕಲ್ ಪೀರಿಯಡ್ ಅಂತ ಇರ್ತದೆ. ಮರಿ ಹಾಕಿದ 6 ಅವರ್ಸು ಹೊಟ್ಟೆ ಉಬ್ಬರ ಬರುತ್ತೆ, ತೇಲುತ್ತೆ, ಅದು ಹೋಗ್ತಾ ಇರ್ತದೆ. ಆವಾಗ ಏನೋ ಸಿಂಪ್ಟಮ್ಸ್ ಕಾಣಲಿಲ್ಲ ಅಂದರೆ ಮರಿ ಸ್ವಲ್ಪ ಉಳಿದಿದೆ ಅಂತ. ತೀರಾ ಅದು ಮರಿ ಆ ಥರದ್ದು ವ್ಯತ್ಯಾಸ ಆಗಿ ಹೋಗಿದೆ ಅಂದರೆ ಸರ್ವೈವಲ್ ರೇಟ್ ಕಡಿಮೆ ಇದೆ ಅಂತ. ಮತ್ತು ನಾವು ಬೆಳಗ್ಗೆ ಹಾಕಿರೋ ತಿಂಡಿ ಅದು ಮಧ್ಯಾಹ್ನ ಆದ್ರೂ ಅದು ಹಂಗೆ ತೇಲ್ತಾ ಇದೆ ಅಂದರೆ ಮರಿ ಪ್ರಮಾಣ ಕಡಿಮೆ ಇದೆ, ಉಳಿದಿರೋ ಪ್ರಮಾಣ ಕಡಿಮೆ ಇದೆ ಅಂತ. ಅದು ಬೇಗ ತಿನ್ಕೋತಾ ಇದೆ ಅಂದರೆ ಸರ್ವೈವಲ್ ರೇಟ್ ಚೆನ್ನಾಗಿದೆ ಅಂತ. ಆ ಒಂದು ನಮ್ಮ ಒಂದು ಸ್ವಂತ ಅನುಭವದ ಮೇಲೆ ಆ ಪ್ರಮಾಣನ ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬೇಕಾಗ್ತದೆ ಸರ್. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ 2 ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತಿನಲ್ಲ, ಸ್ಟಾರ್ಟ್ ಆತ್ ಕಟಾವು ಮಾಡಕ್ಕ ಹಣ್ಣು. ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಹಿಂಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಈಗ ತರ್ತಿರಲ್ಲ ನೀವು? ಹಾಂ ಸರ್. 4 ದಿವಸದ ಮರಿ ಅಂದ್ರೆ ಅದನ್ನ ಹೇಗೆ ತರ್ತೀರಿ ಮತ್ತೆ ಕೊಳಕ್ಕೆ ಯಾವ ತರ ಬಿಡ್ತೀರಿ? ಈಗ ಪೂರ್ವ ಸಿದ್ಧತೆಯಿಂದಾಗಿ ನಾವು ಮೆನ್ಯೂರ್ ಮಾಡಿ ಎಲ್ಲ ಮಾಡಿ ಇಟ್ಕೊಂಡಿರ್ತೀವಿ. ಅದರಲ್ಲಿ ಒಂದು ನೋಟನೆಂಟ್ಸ್ ಅಂತ ಬರುತ್ತೆ ಸರ್, ಬ್ಯಾಕ್ ಸ್ವಿಮ್ಮರ್ ಅಥವಾ ನೋಟನೆಂಟ್ಸ್ ಅಂತ ಕರೀತಾರೆ. ಅದು ಸೊಳ್ಳೆಗಿಂತ ಸ್ವಲ್ಪ ದೊಡ್ಡದಿರುತ್ತೆ, ಅದು ಕೀಟ ಅದು ನೆಲದಲ್ಲೂ ಇರುತ್ತೆ ಮತ್ತು ಕೊಳಗಳಲ್ಲೂ ಇರುತ್ತೆ. ಸಾಧಾರಣವಾಗಿ ನಾವು ಮೆನ್ಯೂರ್ ಮಾಡೋಕ್ಕಿಂತ ಮೊದಲು ಹೊರಗಡೆ ಇರುತ್ತೆ, ಮೆನ್ಯೂರ್ ಮಾಡಾದ್ಮೇಲೆ ಅದು ಆಟೋಮೆಟಿಕಾಗಿ ಕೊಳಗಳಿಗೆ ಬಂದ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಅದಕ್ಕೆ ನಾವು ಮರಿ ತರೋದಕ್ಕೆ ಹೋಗುವಾಗ ಒಂದು 2 ಅವರ್ಸ್ ಮುಂಚಿತವಾಗಿ ಸ್ವಲ್ಪ ಡೀಸೆಲನ್ನು ಪೌಂಡ್ಗಳ ಮೇಲೆ ಹಾಕಬೇಕು. ಡೀಸೆಲ್ ಏನಪ್ಪ ಅಂತಂದರೆ ನೀರಲ್ಲಿ ಮಿಕ್ಸ್ ಆಗಲ್ಲ, ಮೀನು ಮರಿಗಳಿಗೇನು ತೊಂದರೆ ಇಲ್ಲ. ಆ ನೋಟನೆಂಟ್ಸ್ನ ನಾವು ಒಂದು 5 ಡೇಸ್ವರೆಗೆ ಅಥವಾ 3 ಡೇಸ್ವರೆಗೆ ಅವಾಯ್ಡ್ ಮಾಡಬೇಕು. ಅದು ಮೇಲ್ಗಡೆ ಬಂದು ಉಸಿರನ್ನು ತಗೊಂಡು ಒಳಗಡೆ ಹೋಗೋದ್ರಿಂದ ಅದು ಉಸಿರನ್ನು ತಗೊಳಕ್ಕೆ ಬಂದಾಗ ಆ ಡೀಸೆಲ್ ಒಳಗಡೆ ಹೋಗಿ ಅದು ಸಾಯುತ್ತೆ, ಮತ್ತು ಆ ಡೀಸೆಲ್ ಸ್ಮೆಲ್ಗೆ ಹೊರಗಡೆಯಿಂದ ಬರೋದು ಸ್ವಲ್ಪ ಅವಾಯ್ಡ್ ಆಗ್ತದೆ. ಇದಿಷ್ಟನ್ನು ಮೊದಲನೇ ಯಂತ್ರದಲ್ಲಿ ನೋಡ್ಕೋಬೇಕು ಸರ್. ಇದಿಷ್ಟನ್ನು ನೋಡಿಕೊಂಡು ಮೀನು ಮರಿಗಳನ್ನ ಅವ್ರು ಮಾಡಿಕೊಡ್ತಾರೆ, ಅವರು ಆಕ್ಸಿಜನ್ ತುಂಬಿಕೊಡ್ತಾರೆ. ಅವರು ಒಂದು ಬೌಲಲ್ಲಿ ಅಳತೆ ಮಾಡಿ ಆಕ್ಸಿಜನ್ ಹಾಕಿ ನಮಗೆ ಕೊಡ್ತಾರೆ. ಪಕ್ಕದಲ್ಲೇ ಇದೆ? ಪಕ್ಕದಲ್ಲಿದೆ, ಅದು ಇದ್ರೂ ಆಕ್ಸಿಜನ್ ಇರ್ತದೆ. ಆಕ್ಸಿಜನ್ ಫಿಲ್ ಮಾಡಿದ ಮೇಲೆ ನಾವು ಒಂದು ಅಂದಾಜು 18 ಗಂಟೆ ಜರ್ನಿನಲ್ಲಿ ಮೀನು ಮರಿನ ಸಾಗಣೆ ಮಾಡ್ಬೋದು ಸರ್. ಅಲ್ಲ, ನಿಮ್ದು ಪಕ್ಕದಲ್ಲೇ ಇದೆ, ಬಂದ್ಬಿಡ್ತಾರೆ. ಹೇಳಿ ಮುಂದೆ. ತಂದಾದ್ಮೇಲೆ ಕೊಳಗಳಿಗೆ ಬಿಟ್ಕೋತೀವಿ. ಒಂದು ಕಾರ್ನರಲ್ಲಿ ಸ್ವಲ್ಪ ಮರಿಗಳಿಗೆ ಆ ನೀರನ್ನ ಹಾಕೋತೀನಿ, ಒಂದೊಂದು ಕವರ್ಗೆ ಆ ನೀರನ್ನ ಸ್ವಲ್ಪ ಹಾಕಿ ಒಳಗಡೆನೆ ಇಡ್ತೀನಿ. ಒಂದು ಟೆಂಪ್ರೇಚರ್ ಅದಕ್ಕೆ ಗೊತ್ತಾಗಲಿ ಅಂತ, ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ. ಅದಾದ್ಮೇಲೆ 4 ಬದಿಗಳಲ್ಲಿ ಅದನ್ನು ಬಿಡ್ತೀನಿ ಸರ್. ನಾನು 4 ಬದಿಗಳಲ್ಲಿ ಬಿಡಿದ್ರೆ ಬಿಡುವಾಗ ನೀವು ಕೊಳದೊಳಗಡೆ ಇಳಿದು ಬಿಟ್ಟಿರ್ತೀರಾ? ಇಳಿಬೇಕು, ಇಳಿಬೇಕು ಅಲ್ವಾ? ಬೇರೆ ಪ್ರಾಣಿಗಳು ಹಾವು ಪಾವು ಅಂತವೆಲ್ಲ ಏನು ಇರಲ್ವಾ ಕೊಳದಲ್ಲಿ? ಹಾವು ಇರುತ್ತೆ, ಇದು ಮೀನನ್ನ ತಿಂದೇ ಇರೋ ಪ್ರಾಣಿ ಯಾವುದು ಇಲ್ಲ. ಹಾವು ಬರುತ್ತೆ, ಕಪ್ಪೆ ಬರುತ್ತೆ, ನೀರು ಕಾಗೆ ಬರುತ್ತೆ, ದೊಡ್ಡ ಮೀನುಗಳಿಗೆ ನೀರು ನಾಯಿಗಳು ಬರ್ತವೆ. ಮೀನು ಹೊಳೆ ಪಕ್ಕದಲ್ಲಿದ್ರಂತೂ ನೀರು ನಾಯಿಗಳು ಬಂದೇ ಬರ್ತದೆ. ನಮಗೆ ಕಾರ್ಮೊರೆಂಟ್ಸ್ ಅಂದರೆ ನೀರು ಕಾಗೆ ಅದ್ರದ್ದು ಭಾಳ ತೊಂದರೆ ಕೊಡುತ್ತೆ. ನೀರು ನಾಯಿ ಇದೆಯಾ? ನೀರು ನಾಯಿ ತುಂಬ ಹತ್ತಿರದಲ್ಲಿದ್ದರೆ ಬರುತ್ತೆ ಸರ್. ಹೌದಾ? ಬರುತ್ತೆ. ನೋಡಿದ್ದೀರಾ ನೀವು ನೀರು ನಾಯಿನ? ನೋಡಿದ್ದೀವಿ ಸರ್. ಹೌದಾ? ನದಿನಲ್ಲೂ ಇರುತ್ತಾ? ನದಿನಲ್ಲೂ ಇರುತ್ತೆ, ಮತ್ತು ನಮ್ಮ ಬ್ಯಾಕ್ ವಾಟರಲ್ಲಿ ಇದೆ, ಬಟ್ ನನ್ನ ಪಾಂಡ್ಗಳಿಗೆ ಬಂದಿಲ್ಲ. ಬಂದಿಲ್ಲ. ಸರಿ ಸರಿ, ಆಯಿತು. ಈಗ ಮೀನು ಮರಿನ ಬಿಟ್ರಿ. ಹಾಂ ಸರ್. ಬಿಟ್ಟ ಮೇಲಿಂದ ಏನೇನು ಕೆಲಸ ಇರುತ್ತೆ, ಎಷ್ಟು ದಿವಸದವರೆಗೆ ಕೆಲಸ ಇರುತ್ತೆ? ಇವಾಗ ಮೊದಲನೇ ಹಂತದಲ್ಲಿ ಬರ್ಡ್ ನೆಟ್ ಬಲೆಗಳನ್ನ ಹಾಕೋಬೇಕು, ನೀರು ಕಾಗೆ ಬರದೇ ಇರೋಂಗೆ. ನೀರು ಕಾಗೆ ಬರದೆ ಅದು ಬಂದರೆ ದಿನದಿಂದ ದಿನಕ್ಕೆ ಮೀನನ್ನು ತಿಂತಾ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಅದನ್ನು ಕಾವಲಿಂದಂತೂ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಬಲೆ ಅಥವಾ ದಾರ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು, ಅಥವಾ ಒಂದು ನಾಯಿ ಏನಾದರೂ ಸಾಕೊಂಡಿದ್ರೆ ಅದಕ್ಕೆ ಒಂದಷ್ಟು ಟ್ರೈನ್ ಮಾಡಿ ಓಡಾಡಿಸ್ಕೊಂಡಿರ್ಬೇಕು. ಅದಷ್ಟು ಮೊದಲನೇ ಪ್ರಿಡೇಟರ್. ನಾಯಿ ಹೆದರ್ಕೊಳ್ಳುತ್ತಾ? ಮೇಲ್ಗಡೆ ಅದಕ್ಕೆ ಏನಪ್ಪ ಅಂತಂದರೆ ಪಕ್ಷಿ ಥರ ಏಕಕಾಲದಲ್ಲೇ ಹಾರಾಗಿ ಹೋಗೋಕ್ಕೆ ಆಗೋದಿಲ್ಲ. ಅದು ಅದು ಬಂದು ಬದು ಮೇಲೆ ಕೂತ್ಕೊಂಡು ತನ್ನ ರೆಕ್ಕೆಯಲ್ಲಿ ಒಣಗಿಸಿ ಹೋಗೋಕ್ಕೆ ಆಗೋದು. ಹೌದಾ? ಹಾಂ. ಅದು ಹಂಗಾಗಿರೋದ್ರಿಂದ ಅದು ಬಂದು ಬದು ಮೇಲೆ ಕೂರಲೇಬೇಕು. ಹೌದಾ? ಹಾಂ, ಕೂರಲೇಬೇಕು. ಅಥವಾ ಯಾವುದಾದ್ರೂ ಒಂದು ಕಡ್ಡಿ ಇದ್ರೆ ಕಡಿಮೆ ಹೈಟ್ ಇದ್ರೆ ಅಲ್ಲೋಗಿ ಕೂರಬೇಕು. ಆವಾಗ ನಾಯಿಗಳು ಏನಾದರೂ ಸಿಕ್ಕಾಕೊಳ್ತೀನಿ ಅಂತೇಳಿ ಸ್ವಲ್ಪ ಎದುರುತ್ತೆ ಅದು. ಸರಿ. ಬಲೆ ಅಂತಂದ್ರೆ ಮಾಮೂಲಿ ಮೀನ್ ಹಿಡಿತಿರಲ್ಲ, ಹಳೆ ಬಲೆಗಳನ್ನ ಯೂಸ್ ಮಾಡ್ಬೋದು. ಅದು ಒಂದು ಮಳೆ ಒಂದು ಬೇಸಿಗೆ ಅಷ್ಟೇ ಅದ್ರದ್ದು, ಆವಾಗ ಮತ್ತೆ ಅದು ಕಟ್ಟಾಗ್ತದೆ. ನೀವು ಒಳ್ಳೆ ಕ್ವಾಲಿಟಿ ಬಲೆ ಬಳಸ್ತೀನಿ ಅಂದ್ರೂ ಅದೇ ಪ್ರಾಬ್ಲಮ್ ಆಗ್ತದೆ, ಒಂದು ವರ್ಷ ಬರ್ತದೆ ಹೋಗ್ತದೆ. ಇನ್ ಗ್ರೀನ್ ನೆಟ್ಗಳಂತೂ ಬಳಸೋಕ್ಕಾಗಲ್ಲ. ಹಾಗಾಗಿ ಬಲೆಗಳನ್ನ ನಮ್ಮದು ಅವಧಿ ಮುಗಿದ ಮೇಲೆ ಅದೆಲ್ಲ ಕಟ್ಟಿ ಒಂದು ಕಡೆ ಸೇಫಾಗಿ ಇಟ್ಕೊಂಡ್ರೆ ಒಂದಷ್ಟು ಬಳಕೆ ಬರ್ತದೆ. ಅದು ಮಾಡಲೇಬೇಕಾಗ್ತದೆ, ಅದೊಂದು ಎಕ್ಸ್ಪೆಂಡಿಚರು. ಆಮೇಲೆ ಅದಾದ್ಮೇಲೆ ಒಂದು 20 ದಿನದವರೆಗೆ ಸಾಕ್ತೀವಿ ಸರ್. ಒಂದು ವಾರ ಆಯಿತು, ಅವಾಗೆಲ್ಲ ಮಧ್ಯೆ ಮಧ್ಯೆ ಮಾನಿಟ್ರಿಂಗ್ ಮಾಡ್ತಾ ಇರ್ತೀವಿ. 3 ಡೇಸ್ಗೊಂದ್ಸಲ ನೋಡ್ತೀವಿ, ಆಮೇಲೆ ಒಂದು ವಾರಕ್ಕೊಂದ್ಸಲ ನೋಡ್ತೀವಿ, ಅದ್ರ ಸೈಜ್ ಏನಿದೆ, ಡೆನ್ಸಿಟಿ ಏನಿದೆ ಅದನ್ನು ನೋಡ್ತೀವಿ. ನಂದು ನೋಂದಾವಣೆ ಆಗಿರೋ ಒಂದು ಫಾರ್ಮ್ ಆಗಿರೋದ್ರಿಂದ ನನಗೊಂದಷ್ಟು ಹಳೆಯ ಫಾರ್ಮರ್ಸ್ ಎಲ್ಲ ನಂಗೆ ಪರಿಚಯ ಇದ್ದಾರೆ, ಅವ್ರು ಮುಂಚಿತವಾಗಿ ನಮಗೆ ಕೇಳ್ತಾರೆ. ನಂದು ಮುಖ್ಯ ಕೆಲಸ ಏನಪ್ಪ ಅಂದರೆ ನಮ್ಮ ಇಲಾಖೆ ಒಂದಿದೆ, ಅವರು ಮರಿ ಕೊಡ್ತಾರೆ, ನಾನು ಮಾಡ್ತೀನಿ. ನಮ್ಮದು ಇಲಾಖೆ ನಮ್ಮಂಥ ರೈತರನ್ನ ಯಾಕೆ ಸಪೋರ್ಟ್ ಮಾಡುತ್ತೆ ಅಂದರೆ, ದೊಡ್ಡ ಗಾತ್ರದ ಮರಿಗಳನ್ನ ಕಡಿಮೆ ಅವಧಿ ನೀರಿನಿಲ್ಲ ಅಂತ ಕೆರೆಗಳಿಗೆ ಕೊಟ್ಟರೆ ಒಂದು 3 ತಿಂಗಳ ಅವಧಿನ ಅವರು ಕಟ್ ಮಾಡಿ ಬೇಗ ಬೆಳವಣಿಗೆ ತಗೋಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಪಾಲನಾ ಕೇಂದ್ರಗಳಿಗೆ ಉತ್ತೇಜನ ಕೊಡ್ತದ್ದು. ಅದು ಒಂದು 8 ಇಯರ್ಸಿಂದ ಅದೇ ಉತ್ತೇಜನ ಕೊಡ್ತು. ಯಾರಿಗೆ ಅವಕಾಶ ಇದೆ ಅವ್ರನ್ನ ಇಲಾಖೆ ಅದೇ ಮರಿಗಳನ್ನ 2.5 ತಿಂಗಳೊಳಗೆ ಸಾಕಿದ್ರೆ ಅಷ್ಟು ಪ್ರೊಡಕ್ಷನ್ ಮಾಡಿ ಎಲ್ಲ ಕೆರೆಗಳಿಗೆ ಅವ್ರಿಗೆ ಹಂಚೋಕ್ಕಾಗೋದಿಲ್ಲ, ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ ಅಂತೇಳಿ ನಮ್ಮಂಥವ್ರಿಗೆ ಕೊಟ್ಟಿದ್ದಾರೆ. ನಾವು ಅಷ್ಟೇ, ನಾವು ಏನು ಹೇಳ್ತೀವಿ ಅಂತಂದರೆ, ಯಾರು 6 ತಿಂಗಳು 8 ತಿಂಗಳ ಅವಧಿವರೆಗೆ ನಿಮ್ಮ ಕೊಳಗಳು ಕೆರೆ ನೀರಿರುತ್ತೆ ಅಂಥವ್ರು ಈ ಥರದ ಬಲಿತ ಬಿತ್ತನೆ ಮರಿಗಳನ್ನ ಬಿತ್ತನೆ ಮಾಡಿಕೊಳ್ಳಿ ಅಂತ ನಾವು ಹೇಳ್ತೀವಿ. ಮತ್ತು ದೊಡ್ಡ ಕೆರೆಯವರು ಬರ್ತಾರೆ, ದೊಡ್ಡ ದೊಡ್ಡ ಕೆರೆಗಳವರು ಬರ್ತಾರೆ. ಯಾಕಂದರೆ ಸರ್ವೈವಲ್ ರೇಟು, ಈಗ ತಿಲಾಪಿಯ ಇದೆ, ಕ್ಯಾಟ್ ಫಿಶ್ ಇದೆ ಕೆರೆಗಳಲ್ಲಿ, ಸಣ್ಣ ಮರಿಗಳನ್ನ ತಗೊಂಡೋದ್ರೆ ತಿಂತವೆ ಅನ್ನೋ ಉದ್ದೇಶಕ್ಕೆ ನಮ್ಮ ಹತ್ರ ದೊಡ್ಡ ಮರಿಗಳನ್ನ ತಗೊಂಡೋಗ್ತಾರೆ. ನಾನು 1.5 ತಿಂಗಳ ನಂತರನೇ ಸರ್ ನನ್ನ ಮರಿಗಳನ್ನ ಇದು ಕೆರೆಗಳಿಗೆ ಕೊಡೋದು. ಹೌದಾ? ಅಂದರೆ 1.5 ತಿಂಗಳು ನೀವು ಸಾಕ್ತೀನಿ? ನಾನು ಸಾಕ್ತೀನಿ. ಹತ್ತತ್ರ ಅದು 2 ತಿಂಗಳಾದ್ರೂ ಆಗುತ್ತೆ. ಎಷ್ಟು ಉದ್ದ ಗಾತ್ರ ಬಂದಿರ್ತದೆ? 2-2.5 ಇಂಚು ಶುರು ಆಗ್ತದೆ, ಮ್ಯಾಕ್ಸಿಮಮ್ 4 ಇಂಚವರೆಗೆ ಸಾಕ್ತೀನಿ. ಅಷ್ಟರೊಳಗೆ ಕೊಡ್ತೀನಿ. ಅದು ಇನ್ನೂ ಹೆಚ್ಚಿಗೆ ಸಾಕಿದ್ರೆ ಅದನ್ನು ಪ್ಯಾಕ್ ಮಾಡಬೇಕಾದ್ರೆ ತೀರಾ ಕಡಿಮೆ ಹಿಡಿಯುತ್ತೆ, ಗಾಡಿಗಳು ತುಂಬ ದೊಡ್ಡ ಗಾಡಿಗಳು ಬರಬೇಕಾಗ್ತದೆ. ಹಾಗಾಗಿ 2-2.5 ಒಂದು ಬೆಸ್ಟ್ ಉದ್ದ. ಓಕೆ, ಅದನ್ನು ಪ್ಯಾಕ್ ಮಾಡೋಕ್ಕೆ ಇದು ಮಾಡೋಕ್ಕೆಲ್ಲ ಏನೇನು ಟೆಕ್ನಾಲಜಿ ಏನು ಇಟ್ಕೊಂಡಿದ್ದೀರಿ ನಿಮ್ಮ ಜಮೀನಲ್ಲಿ? ಪಾಲನಾ ಕೇಂದ್ರಗಳು ಕಡ್ಡಾಯವಾಗಿ ಆಮ್ಲಜನಕ ಸಿಲಿಂಡರ್ಗಳನ್ನ ಇಟ್ಕೋಬೇಕು ಸರ್. ಆಕ್ಸಿಜನ್ ಸಿಲಿಂಡರ್ಸ್ ಬೇಕೇ ಬೇಕು, ಅದೊಂದು ಇರುತ್ತೆ ನಮ್ಮ ಹತ್ರ. ಇನ್ನು ಮರಿಗಳನ್ನ ನಾವು ಹಿಡಿದು ಒಂದು ಕಡೆ ಸಂಗ್ರಹ ಮಾಡ್ಕೋಬೇಕಾಗ್ತದೆ, 1 ಗಂಟೆವರೆಗೆ ಒಂದು ಕಂಡೀಷನ್ ಪಾಂಡ್ ಅಂತ ಮಾಡ್ಕೋಬೇಕಾಗ್ತದೆ. ಅದು ಯಾಕಪ್ಪ ಅಂತಂದರೆ, ನಾವು ಬಲೆ ಎಳೆಯುವಾಗ ಯಾವುದಾದ್ರೂ ಕಾಲಕ್ಕೆ ಸಿಕ್ಕಿರುತ್ತೆ ಮತ್ತು ಗಿಲ್ಲಾಗಿರುತ್ತೆ, ಅವೇನಾದರೂ ಇದ್ದರೆ ಅವು ಇಲ್ಲೇ ಏನಾದರೂ ಸತ್ತೋದ್ರೆ ಅವುಗಳನ್ನೆಲ್ಲ ಕ್ಲೀನ್ ಮಾಡಿ ಯಾವುದು ಕ್ಲೀನಾಗಿ ಹೆಲ್ದಿ ಆಗಿರುತ್ತೆ ಅದನ್ನು ಮಾತ್ರ ಪ್ಯಾಕ್ ಮಾಡೋಕ್ಕೆ ಉದ್ದೇಶಕ್ಕೋಸ್ಕರ, ಮತ್ತು ಅದರದ್ದು ಹೊಟ್ಟೆನಲ್ಲಿರೋ ವೇಸ್ಟ್ ಎಲ್ಲ ಅದು ತೆಗೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಂಡೀಷನ್ ಪೌಂಡಲ್ಲಿ 1/2 ಗಂಟೆ ಕಂಡೀಷನ್ಗೆ ಹಾಕೋತೀವಿ ಮರಿಗಳನ್ನ ಪ್ಯಾಕಿಂಗ್ ಮಾಡೋಕ್ಕೆ ಮೊದಲು. ಆವಾಗ ಯಾವುದು ಚೆನ್ನಾಗಿದೆ ಆ ಮರಿಗಳನ್ನ ಮಾತ್ರ ಕವರಲ್ಲಿ ಹಾಕೋದ್ರಿಂದ ಅಲ್ಲಿ ಯಾವುದೇ ಮರಿಗಳು ಸಾಯೋದಿಲ್ಲ, ಅದು ನೀರು ಕೆಡೋದಿಲ್ಲ. ಹಾಗಾಗಿ ಒಂದು ಒಳ್ಳೆ ಮಟ್ಟದಲ್ಲೇ ಕೆರೆಗಳನ್ನ ತಲುಪ್ತೇವೆ ಸರ್. ಅವು ನೀವು ಸೇಮ್ ಅದೇ ತರ ಪ್ಲಾಸ್ಟಿಕ್ ಕವರ್ನೇ ಬಳಸಿ ಕವರ್ ಅಲ್ಲೇ ಪ್ಯಾಕ್ ಮಾಡಿ ಕೊಡೋದು ಮಾಡಬೇಕು ಸರ್ ಅಲ್ವಾ? ಅದೇ ತರನೇ ಯೂಸ್ ಮಾಡಬೇಕು. ಈಗ ನೀವು ಕೊಡುವಂಥದ್ದು 8 ಗಂಟೆಗಳ ಕಾಲದ ಪ್ರವಾಸ ಪ್ರಯಾಸವನ್ನು ತಡ್ಕತ್ತವೆ? ಈಗ ಅದು ಗಾಡಿ ರನ್ನಿಂಗ್ ಅಲ್ಲೇ ಇದ್ರೆ ನಾವು ನಮ್ಮ ಹತ್ರ ಬರೋರೆಲ್ಲ ನಮ್ಮ ಈ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾರೆ, ನಮ್ಮ ಜಿಲ್ಲೆ ಹತ್ತಿರದಿಂದನೂ ಬರ್ತಾರೆ. ನಾವು ಒಂದು 6 ಗಂಟೆ ಅಷ್ಟು ನಾವು 6-8 ಗಂಟೆ ಹೋಗ್ಬೋದು ಅಂತ ಹೇಳ್ತೀವಿ. ನಮ್ದೆಲ್ಲ ತೀರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಪ್ಯಾಕ್ ಮಾಡಿ ಹೆಚ್ಚು ಕವರ್ಸ್ನ ಮಾಡ್ತೀವಿ ನಾವು. ಈಗ ಮೀನು ಮರಿ ಪಾಲನೆಯಿಂದ ನಿಮಗೇನು ಆದಾಯ ಆಗ್ತಿದೆ ಮಹೇಶ್ ಅವರೇ, ನಿಮಗೇನು ಪ್ರಯೋಜನ ಆಗ್ತಾ ಇದೆ? ಸರ್, ನಾನು ಮೊದಲು ಅಂದ್ಕೊಂಡಂಗೆ ನಾನು ಒಂದಷ್ಟು ಈ ಪಾಂಡ್ನ ಮಾಡಬೇಕಾದ್ರೆ ನಾನು ಒಂದಷ್ಟು ನಾನು ಯಾಕೆ ಪಾಂಡ್ ಮಾಡಬೇಕು, ಮಾಡೋದ್ರಿಂದ ಏನು, ಅಕಸ್ಮಾತ್ ಇದು ಫೇಲ್ ಆದರೆ ಏನು, ಇದೆಲ್ಲ ನಾನು ಒಂದಷ್ಟು ನೋಟ್ ಮಾಡಿದೆ. ನಾನು ಮಾಡಿದ ಮೇಲೆ ನನಗನ್ನಿಸಿದ್ದು, ಈ ಬೇರೆ ಆಪ್ಷನ್ ಇಲ್ಲ, ಈ ಜೋಗು ಪ್ರದೇಶದಲ್ಲಿ ಮೀನನ್ನೇ ಸಾಕಬೇಕು. ಮೀನು ಕೊಳ ಮಾಡಿದ ಮೇಲೆ ಬೇರೆ ನೀವು ಏನೂ ಮಾಡೋಕ್ಕಾಗಲ್ಲ. ಪಾಂಡ್ ಮಾಡಿದ ಮೇಲೆ ಅಲ್ಲಿ ನೀರು ತುಂಬಿಸ್ಬೇಕು, ಮೀನೇ ಬಿಡಬೇಕು. ಮತ್ತೆ ಅದೇನಾದರೂ ನಾನು ಲೆವೆಲ್ ಮಾಡಿ ಮಾಡ್ತೀನಿ ಅಂದರೆ ಅದು ಕಥೆನೇ ಬೇರೆ ಆಗಿಬಿಡ್ತದೆ, ಕೃಷಿ ಜಾಗಗಳು ಹಾಳಾಗ್ಬಿಡ್ತವೆ, ಬೇರೇನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇದರಲ್ಲಿ ನಾನು ಕಳ್ಕೊಳ್ಳೋದು ಏನೂ ಇಲ್ಲ ಅನ್ನೋದೊಂದು ನನಗೆ ಖಾತ್ರಿ ಆಯಿತು. ಮಾಡೋದ್ರಿಂದ ಒಂದು ಪ್ರಾಫಿಟ್ಟೇ ಇರ್ತದೆ, ನಾನು ಇದರಿಂದ ಏನು ಲಾಸ್ ಆಗೋದಿಲ್ಲ ಅನ್ನೋದೊಂದು ನನಗೆ ಖಾತ್ರಿ ಆದಮೇಲೆ ನಾನು ಮಾಡಿದೆ. ಅದು ಮಾಡಿದ್ಮೇಲೆ ಒಂದು ಹಂತಕ್ಕೆ ನಾನು ಇತರ ಎಲ್ಲ ಕೃಷಿಗಳನ್ನ ಇದು ಸೈಡ್ ಹಾಕ್ತು. ಏನು ನಾನು ಉಳಿದಿರೋದು ಏನು ಮಾಡ್ತಾ ಇದ್ದೆ ತೋಟ ಇದೆಲ್ಲ, ಅವಾಗ ಒಂದಷ್ಟು ಫೈನಾನ್ಷಿಯಲಿ ನಮ್ಮನ್ನು ಸ್ಟೇಬಲ್ ಮಾಡ್ತು. ಒಂದಷ್ಟು ಸಾಕಷ್ಟು ಬದಲಾವಣೆಗಳು ಸಡನ್ ಆಗಿ ಸರೌಂಡಿಂಗಲ್ಲಿ ಆಯಿತು. ಅಂದರೆ ಬೋರ್ ಇರಲಿಲ್ಲ, ಆವಾಗ ತೀರ ಬೋರ್ಗಳಿರಲಿಲ್ಲ. ನಾನು ಕೆರೆ ಮಾಡಿದ್ಮೇಲೆ ಅಂತರ್ಜಲ ಜಾಸ್ತಿ ಆಯಿತು, ನಮ್ಮ ಅಕ್ಕಪಕ್ಕದಲ್ಲಿ ನೀರು ಜಾಸ್ತಿ ಆಯಿತು, ಹಾಗಾಗಿ ಅವ್ರುಗಳೆಲ್ಲ ಬೋರ್ವೆಲ್ ಎಲ್ಲ ಯೂಸ್ ಮಾಡಿದ್ರು. ಮಾಡಿದ್ಮೇಲೆ ನಂದು ಅಂತರ್ಜಲ 1 ವರ್ಷ ನಿಲ್ಲೋದು 8 ತಿಂಗಳಿಗೆ ಬಂತು. ಹಂಗಾಗಿ ನನಗೆ 6 ತಿಂಗಳು ನಿಂತರೆ ಸಾಕು ಅನ್ನೋದು ನಂದು ಕಟ್ ಆಫ್ ಇರೋದ್ರಿಂದ ಅಷ್ಟರವರೆಗೆ ನಡೀತಾ ಇದೆ ಸರ್. ಇವಾಗ ಅಲ್ಲ, ಏನು ಆದಾಯ ಬರ್ತಾ ಇದೆ ಅಂತ ಕೇಳ್ತೀನಿ. ಆದಾಯ ಬರುತ್ತೆ ಸರ್, ಈಗ ಕನ್ಸಿಸ್ಟೆನ್ಸ್ ಆಗಿ 1-4 ಲಕ್ಷ ನೋಡ್ಬೋದು. ಚೆನ್ನಾಗಾದರೆ 1-12 ಲಕ್ಷ ನೋಡ್ಬೋದು. ನಾನು 10 ಲಕ್ಷದವರೆಗೆ ನೋಡಿದ್ದೀನಿ. 5 ಲಕ್ಷ ಮಿನಿಮಮ್ ಇನ್ಕಮ್ ಇದ್ದೇ ಇದೆ. ನೀವು ಎಷ್ಟು ಬಾರಿ ಮೀನುಮರಿ ಉತ್ಪಾದನೆ ಮಾಡ್ತೀರಿ? ನಾನು 3 ಬಾರಿ ಮ್ಯಾಕ್ಸಿಮಮ್ ಮಾಡ್ತೀನಿ ಸರ್. 3 ಬಾರಿ 3 ರಿಟರ್ನ್ ಮಾಡ್ತೀನಿ. ನಾನು ದೊಡ್ಡ ಮರಿ ಆಗೋದ್ರಿಂದ ಚೆನ್ನಾಗಿ ಮಳೆ ಆಯಿತು, ಎಲ್ಲ ಥ್ರೂಔಟ್ ಕರ್ನಾಟಕದಲ್ಲೇ ಚೆನ್ನಾಗಿ ಮಳೆ ಆಯಿತು ಅಂದರೆ ಎಲ್ಲ ಕೆರೆಗಳು ತುಂಬ್ತವೆ, ಮೀನು ಡಿಮ್ಯಾಂಡ್ ಆಗ್ತದೆ. ಆವಾಗ 1-3 ಬಾರಿ ಮಾಡ್ತೀನಿ, ಇಲ್ಲ 1 ಬಾರಿಗಾದ್ರೂ ಫೈನಾನ್ಸ್ ಅಷ್ಟೇ ಇರ್ತದೆ. ನಾನು 3 ಬಾರಿ ಮಾಡಿದ್ರೂ ಅಷ್ಟೇ ಇರ್ತದೆ, 1 ಬಾರಿ ಮಾಡಿದ್ರೂ ಅಷ್ಟೇ ಇರ್ತದೆ. ಬೇಗ ಸಣ್ಣ ಸೈಜ್ ಕೊಟ್ಟರೆ ಕಡಿಮೆ ದರ ಕೊಡ್ತೀನಿ, ಇನ್ನೊಂದು ಸಲ ಹಾಕೋಬೋದು ಅಂತೇಳಿ. ದೊಡ್ಡದು ಮಾಡಿದ್ರೆ ಅದ್ರ ದರ ಅಲ್ಲಿಗೇ ಸರಿ ಹೋಗ್ತದೆ. ಯಾವ್ಯಾವ ಮೀನು ಮರಿ ಪಾಲನೆ ಮಾಡೋದು ನೀವು ಸರ್? ಮೇಜರ್ ಆಗಿ ಮೇಜರ್ ಕಾರ್ಪ್, ಇಂಡಿಯನ್ ಮೇಜರ್ ಕಾರ್ಪು, ಕಟ್ಲಾ, ರೋಹು, ಮೃಗಾಲು, ಕಾಮನ್ ಕಾರ್ಪು, ಮತ್ತು ಎಕ್ಸೋಟಿಕ್ ಬ್ರೀಡ್ ಒಂದು ಗ್ರಾಸ್ ಕಾರ್ಪು, ಹುಲ್ಗೆಂಡೆ. ಇದು 4 ವೆರೈಟಿ ಮಾಡ್ತೀನಿ. ಅದರಲ್ಲಿ ನಾನು ಮಾಡೋದು ಮೇಜರ್ ಆಗಿ ನನ್ನ ಫಾರ್ಮ್ಗೆ ಜಾಸ್ತಿ ಬೇಡಿಕೆ ಇರೋದು ಕಟ್ಲಾ ಮತ್ತು ಹುಲ್ಗೆಂಡೆ, ಇವೆರಡನ್ನೇ ನಾನು ಹೆಚ್ಚಿಗೆ ಮಾಡ್ತೀನಿ. ಹೌದಾ? ಅಂದರೆ ಹುಲ್ಗೆಂಡೆ ಅಂದರೆ ಎಲ್ಲೆಲ್ಲಿ ಹುಲ್ ಜಾಸ್ತಿ ಇದೆಯೋ ಅಂತ ಕಡೆ ತಗೊಂಡೋಗ್ತಾರೆ. ಹೌದು ಸರ್. ಕಟ್ಲಾ ಇನ್ನೇನು ಸುಲಭವಾಗಿ ಸಿಗುತ್ತೆ, ಸುಲಭವಾಗಿ ಹಿಡಿಬೋದು ಅದು ಅನ್ನೋ ಉದ್ದೇಶಕ್ಕೋಸ್ಕರ, ಬೇಗ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಇಷ್ಟಪಡ್ತಾರೆ. ಈಗ ಕೆರೆಗಳಲ್ಲಿ ತುಂಬ ತಾವರೆ ಮತ್ತು ಜೊಂಡು ಹುಲ್ಲು ಬರುತ್ತೆ. ಅದೇನಪ್ಪ ಅಂತಂದರೆ ರೈತರು ಕೃಷಿ ಭೂಮಿಗಳಿಗೆ ಗದ್ದೆಗಳಿಗೆ ಗೊಬ್ಬರ ಹಾಕ್ತಾರೆ, ಅದು ರೆಸಿಡ್ಯೂಸ್ ಎಲ್ಲ ಕೆರೆಗಳಿಗೆ ಬರ್ತದೆ. ಅಲ್ಲಿ ಭಾಳ ಬೇಗ ಕಳೆಗಳು ಸ್ಪ್ರೆಡ್ ಆಗ್ತದೆ, ಸಿಗಡಿ ಸತ್ತೆ ಮತ್ತು ಇದೆಲ್ಲ ಆಗ್ತದೆ. ಹಂಗಾಗಿ ಅವ್ರಿಗೆ ಬಲೆ ಬಿಡೋದಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಹಾಗಾಗಿ ಹುಲ್ಗೆಂಡೆನ ಅಂಥ ಕೊಳಗಳಿಗೆ ರೈತರು ಬಯಸ್ತಾರೆ ಸರ್. ಎಷ್ಟು ವರ್ಷ ಆಯಿತು ಮಹೇಶ್ ಅವರೇ ಶುರು ಮಾಡಿ? ಶುರು ಮಾಡಿ 12 ವರ್ಷ ಆಯಿತು ಸರ್. ಅನುಭವ ಏನೇನು ಪಾಠಗಳನ್ನು ಕಲಿಸ್ತು? ಪಾಠಗಳು, ಒಂದು ಕನ್ಸಿಸ್ಟೆನ್ಸಿ ಬೇಕು ಸರ್. ಫೇಲ್ ಆಗಲಿ ಅಥವಾ ಪ್ರಾಫಿಟ್ ಆಗಲಿ, ಮೊದಲು 4 ವರ್ಷ ನಾವು ಗೆದ್ದರೆ ಅದು ನಮಗೆ ಗೆಲುವೇ ಅಲ್ಲ. ಅದು ಯಾಕೆ ಗೆದ್ದೆ ಅನ್ನೋದು ನಮಗೆ ರೀಸನ್ ಗೊತ್ತಾಗೋದಿಲ್ಲ. ನಾವು ಮೊದಲನೇ 3 ವರ್ಷದ ನಾವು ಸ್ಟೇಬಲ್ ಆದಮೇಲೆ 1-2 ಸೋಲ್ ಬಂದಮೇಲೆ ಆ ಸೋಲ್ಗೆ ನಾವು ಒಂದು ರೀಸನ್, ಕಾರಣ ಏನು ಅಂತ ನಾವು ಹುಡುಕೊಂಡ್ರೆ ಇನ್ನು ಉಳಿದಿರೋ ಪಾರ್ಟ್ ಸುಲಭ ಆಗ್ತದೆ ಸರ್. ಅಂದರೆ ಮೀನು ಮರಿನೇ ಮುಂದುವರಿಸ್ಬೇಕು ಅಂತ ಅನ್ಕೊಂಡಿದ್ದೀರಿ? ನನಗೆ ಬೇರೆ ಅವಕಾಶ ಇಲ್ಲ. ನನಗೆ ಬೇರೆ ಚೆನ್ನಾಗಿರೋ ಭೂಮಿ ಇದ್ರೆ ಖಂಡಿತ ನಾನು ಮೀನು ಕೃಷಿ ಮಾಡಲ್ಲ, ಅದ್ರ ಅಗತ್ಯ ನನಗಿಲ್ಲ. ಅಲ್ಲಪ್ಪ, ಬೆಳೆದ ಮೀನುಗಳನ್ನ ಅಟ್ಲೀಸ್ಟ್ ಮಾಡ್ಬೋದು 1/2 ಎಕರೆ 1 ಎಕರೆ ಅಂತ ಯಾವತ್ತು ಅನ್ನಿಸ್ಲಿಲ್ವ? ಈಗ ನೀರು ಚೆನ್ನಾಗಿದ್ರೆ ಮಾಡ್ಬೋದು ಸರ್. ನಾನು ಹೇಳ್ತೀನಿ, ಅವಕಾಶ ಇದ್ರೆ ಮೀನು ಕೃಷಿಗಿಂತ ನಿಮಗೆ ಪ್ರಾಫಿಟಬಲ್ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೇನೆ. ಒಂದು ನಿಮ್ಮೂರಲ್ಲಿ ಕೆರೆ ಪರ ಇಲ್ವೇ? ಇದಾವೆ ಸರ್, ನಾನು ಕೆರೆ, ನಂದು ಅದು ನಮ್ಮದು ಗ್ರಾಮದ ಕೆರೆ ಒಂದು ಮಾಡ್ಕೊಂಡಿದ್ದೀನಿ. ಹೌದಾ? ಹೌದು ಸರ್. ಮತ್ತೆ ಬೇರೆ ಕೆರೆ ಮಾಡಿರೋರು ನನ್ನ ಸ್ನೇಹಿತರ ಜೊತೆ ಪಾರ್ಟ್ನರ್ ಇದೆ. ಹೌದಾ? ನಾನು ಅಲ್ಲಿ ನಿಮ್ಮೂರು ಕೆರೆನಲ್ಲಿ ನೀವು ಸಾಕ್ತಿರಲ್ಲ? ಸಾಕ್ತೀನಿ ಸರ್. ಸಾಕ್ತೀನಿ. ಮತ್ತೆ ಆ ಥರದ ಅನುಭವ ಇದೆ ನಿಮಗೆ? ಹೌದು. ಈಗ ನೀವೇನು ಇಲ್ಲಿ ಸ್ವಲ್ಪ ದೊಡ್ಡ ಗಾತ್ರದ ಮೀನು ಮರಿಗಳನ್ನು ಕೊಡೋದ್ರಿಂದ ಏನೇನು ಅಡ್ವಾಂಟೇಜಸ್ ಆಗ್ತಾ ಇದೆ ಅಲ್ಲಿ ಕೆರೆನಲ್ಲಿ ಮೀನು ಸಾಕೋರಿಗೆ? ಕೆರೆನಲ್ಲಿ ಈಗ ನಂದೇ, ಈಗ ನನಗೆ ನೋಡಿರೋದು ಏನಪ್ಪ ಅಂತಂದ್ರೆ, ಈಗ ನನ್ನ ಕೊಳ ಪಾಲನಾ ಕೊಳಕ್ಕೂ ನಮ್ಮ ಗ್ರಾಮದ ಕೊಳಕ್ಕೂ 1.5 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ನಾನೇನು ಮಾಡ್ತೀನಿ, 3/4 ಕೆಜಿವರೆಗೂ ನನ್ನ ಕೊಳದಲ್ಲೇ ಸಾಕ್ಕೊಂಡು ತಗೊಂಡೋಗಿ ಅಲ್ಲಿ ಬಿಟ್ಕೋತೀನಿ. ನಾನು 1,000 ಮರಿ ಬಿಟ್ಟರೆ ನಾನು ಹಿಡಿಯೋದು 1,000 ಇರುತ್ತೆ ಸರ್. ಹಾಗಾಗಿ ಎಕ್ಸಾಕ್ಟ್ ಲೆಕ್ಕಾಚಾರ ಸರಿ ಹೋಗ್ತದೆ. ಆವಾಗ 1 ವರ್ಷಕ್ಕೇ ಅಲ್ಲಿ ನಿಂತ್ಕೊಳ್ಳೋದೇ 8 ತಿಂಗಳು ನೀರು ನಿಲ್ಲುತ್ತೆ ಅಷ್ಟೇ. ಅಷ್ಟರೊಳಗೆ ನಾನು ಮ್ಯಾಕ್ಸಿಮಮ್ ಏನು ತೆಗಿಬೇಕೋ ಅದನ್ನು ತಗೊಳ್ಳೋಕೆ ಅವಕಾಶ ಆಗ್ತದೆ. ಹೆಚ್ಚು ಗಾತ್ರದ ಮೀನು ಮರಿಗಳನ್ನ, ನಾವು ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಹಾಕೋದ್ರಿಂದ ಇವಾಗ ಏನಾಗಿದೆ, ಎಲ್ಲ ಕೆರೆಗಳಲ್ಲೂ ಕ್ಯಾಟ್ ಫಿಶ್ ಕಾಮನ್ನು, ತಿಲಾಪಿಯಾ ಕಾಮನ್ನು, ಇವೆಲ್ಲ ಪ್ರಿಡೇಟರ್ಸು, ಇವು ತಿಂತವೆ ಇವು. ಹಾಗಾಗಿ ನಾವು ಅದನ್ನು ತಪ್ಪಿಸ್ಬೇಕು. ಅದನ್ನು ಹಿಡಿಯೋಕ್ಕೂ ಆಗಲ್ಲ. ಇಲಾಖೆ ಧೋರಣೆ ಏನಂದರೆ, ಕ್ಯಾಟ್ ಫಿಶ್ನ ಯಾರು ಹಿಡಿಬಾರ್ದು, ಈಗ ಟೈಗರ್ ಥರ ಆಗಿಬಿಟ್ಟಿದೆ, ನೀವು ಏನು ಮುಟ್ಟಬೇಡಿ ಅಂತ. ಇವುಗಳನ್ನ ಮುಟ್ಟದೆ ಪಾಂಡಲ್ಲೆಲ್ಲ ಇವೇ ಆಗಿಬಿಟ್ಟಿದ್ದಾವೆ. ಇದಕ್ಕೆ ತಿನ್ನೋದು ಬೇಡ, ಆದರೆ ಅದನ್ನು ಏನಾದರೂ ಬೈ ಪ್ರಾಡಕ್ಟ್ ಇದರಿಂದ ಮಾಡೋಕ್ಕಾಗ್ತದೆ, ಅದರಿಂದ ಅದಕ್ಕೆ ಕಡಿಮೆ ಆಗ್ತದೆ ಅಂತ ನಾವು ಕೂಡ ಮಾತಾಡ್ತೀವಿ ಅಧಿಕಾರಿಗಳ ಜೊತೆಗೆ. ಮೀನು ಕೃಷಿನಲ್ಲಿ ಕ್ಯಾಟ್ ಫಿಶ್ ಒಂದು ದೊಡ್ಡ ಹೊಡೆತ. ಹಾಗಾಗಿ ದೊಡ್ಡದನ್ನು ನಾವು ಇಟ್ಕೊಂಡ್ರೆ ಎಕ್ಸಾಕ್ಟಾಗಿ ಎಷ್ಟು ಹಾಕಿದೀವೋ ಅಷ್ಟನ್ನು ತಗೋಬೋದು ಸರ್. ಅಲ್ವಾ? ಈಗ ಮೀನು ಮರಿ ಪಾಲನೆ ಮಾಡ್ತಾ ಇದ್ದೀರಿ, ಮೀನು ಮರಿಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ, ಬೇಡಿಕೆಯನ್ನು ಹೇಗೆ ಗ್ರಹಿಸ್ತೀರಿ? ಇಷ್ಟು ಬರಬಹುದು ಅಂತ ಅಂದಾಜಿರುತ್ತಾ ಅಥವಾ? ಮಳೆ ಬೇರೆ ಕಡೆ ಡ್ಯಾಮ್ ತುಂಬೋದು ಅದನ್ನೂ ಎಲ್ಲ ನೋಡ್ತೀರಿ? ಹೌದು ಸರ್, ಈಗ ನೋಡ್ತೀವಿ. ಈಗ ಹೆಂಗಾಗಿದೆ ಅಂತಂದರೆ, ನಾನು ಮಳೆಯಾಶ್ರಯದಲ್ಲೇ ನನ್ನ ಪಾಲನಾ ಕೇಂದ್ರ ನಡೀತಾ ಇರೋದ್ರಿಂದ ಚೆನ್ನಾಗಿ ಮಳೆ ಆದರೆ ಆ ವರ್ಷ ನನ್ನ ಪಾಂಡ್ಗಳೆಲ್ಲ ಕ್ಲೀನಾಗಿ ತುಂಬುತ್ತದೆ, ಅದೇ ನನಗೆ ಇಂಡಿಕೇಷನ್ನು ಈ ಸಲ ಚೆನ್ನಾಗಾಗಿದೆ, ಎಲ್ಲರಿಗೂ ಡಿಮ್ಯಾಂಡ್ ಬರ್ತದೆ ಅಂತೇಳಿ. ತುಂಬ ಬರ ಬಂತು, ಅದು ಆಗಲಿಲ್ಲ ಅಂದರೆ ನಾನು ಇಷ್ಟು 10 ವರ್ಷದಲ್ಲಿ 3 ಬರ ನೋಡಿದ್ದೀನಿ. ನಾನು 3 ವರ್ಷ ನನ್ನ ಪಾಂಡ್ ಏನು 1 ರೂಪಾಯಿ ಇನ್ಕಮ್ ಇಲ್ಲದೆ ಇರೋವಂಥದ್ದು ನೋಡಿದ್ದೀನಿ. ಅದನ್ನು ಹೇಗಂದರೆ, ನನಗೆ ಹೈನುಗಾರಿಕೆ ಜೊತೆಗಿದೆ, ರೇಷ್ಮೆ ಇದೆ, ತೋಟ ಇದೆ, ಹಾಗಾಗಿ ಅದರ ಜೊತೆಗೆ ನಾನು ಇದನ್ನು ಮಾಡ್ಕೋತೀನಿ ಸರ್, ಹಾಗಾಗಿ ಅದನ್ನು ಗ್ರಹಿಸ್ಕೋತೀನಿ ಸರ್. ಹೆಚ್ಚಿನ ಮಾಹಿತಿಗೆ ಮಹೇಶ್ ಅವರೇ, ನಿಮ್ಮನ್ನೇ ನಮ್ಮ ಕೇಳುಗರು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ? ಆಯಿತು ಸರ್. 98 45 74 85 14. ನಿಧಾನವಾಗಿ ಹೇಳಿ ಇನ್ನೊಂದು ಸರಿ. 98 45 74 85 14. ಇನ್ನೂ ಒಂದ್ಸರಿ ಹೇಳ್ಬಿಡಿ ಮಹೇಶ್ ಅವರೇ. 98 45 74